ಲಸಿಕೆ ಕಾರಣವಲ್ಲ, ಮುಖ್ಯಮಂತ್ರಿ ವಿಜ್ಞಾನಿಗಳ ಕ್ಷಮೆ ಯಾಚಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ದರಖಾಸ್ತು ಪೋಡಿ ಆಂದೋಲನದಲ್ಲಿ ಹಾಸನ ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಸಮಯ ಸರಿಯಾಗಿ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯೊಂದಿಗೆ ಹೋಮ್ಸ್ಟೇ ನಿರ್ವಹಣೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಾಡ್ಯ ಗ್ರಾಮದ ಕೃಷಿಕ HS ಜಯಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯೊಂದಿಗೆ ಹೋಮ್ಸ್ಟೇ ನಿರ್ವಹಣೆಯಲ್ಲಿನ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಸಕಲೇಶಪುರ ತಾಲೂಕು ಯಸಳೂರು ಹೋಬಳಿಯ ಹಾಡ್ಯ ಗ್ರಾಮದಲ್ಲಿ ಕಾನನ ಅನ್ನುವಂತಹ ಒಂದು ಹೋಮ್ಸ್ಟೇಯನ್ನು ಮಾಡಿಕೊಂಡು ನಿರ್ವಹಣೆಯನ್ನು ಮಾಡ್ತಾ ಇರತಕ್ಕಂತಹ ಕೃಷಿಕರು ಹಾಗೂ ಕಾನನ ಹೋಮ್ಸ್ಟೇಯ ಮಾಲೀಕರು ಆದಂತಹ HS ಜಯಪ್ರಕಾಶ್ ಅವರು. ಇತ್ತೀಚೆಗೆ ಮಲೆನಾಡು ಭಾಗದಲ್ಲಿ ಹೋಮ್ಸ್ಟೇಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಮಲೆನಾಡಿನ ಭಾಗದಲ್ಲಿ ಇರತಕ್ಕಂತಹ ಪ್ರಕೃತಿ ಸೌಂದರ್ಯವನ್ನು ಸವಿಯುವ ಕಾರಣದಿಂದಾಗಿ ಹಾಗೂ ಆ ಒಂದು ವಾತಾವರಣವನ್ನು ಅನುಭವಿಸುವ ಸಲುವಾಗಿ ದೊಡ್ಡ ದೊಡ್ಡ ಪೇಟೆ ಪಟ್ಟಣಗಳಲ್ಲಿ ಇರತಕ್ಕಂಥವರು ವೀಕೆಂಡ್ ಅಂತ ಹೇಳಿ ನಾವು ಕರಿತೀವಿ, ವಾರಾಂತ್ಯದ ದಿವಸಗಳಾದಂತಹ ಶನಿವಾರ ಮತ್ತು ಭಾನುವಾರ ಈ ಒಂದು ದಿವಸಗಳಲ್ಲಿ ಈ ಸ್ಥಳಗಳಿಗೆ ಬರುವುದು ಇದೆ. ಹಾಗೆಯೇ ವಾರಪೂರ್ತಿನೂ ಕೂಡ ಕೆಲವರು ಬರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಹೀಗೆ ಬರುವವರ ಸಂಖ್ಯೆ ಹೆಚ್ಚಾದ ನಿಟ್ಟಿನಲ್ಲಿ ಇಲ್ಲಿ ಇರುವಂತಹ ಅನೇಕ ಕೃಷಿಕರು ಹೋಮ್ಸ್ಟೇಗಳನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಹೋಮ್ಸ್ಟೇ ಅಂತ ಹೇಳಿದರೆ ಅದೊಂದು ದೊಡ್ಡ ವ್ಯವಹಾರ ಅಂತ ಹೇಳಿ ಅಲ್ಲ, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಾಗದ ಆಚಾರ ವಿಚಾರವನ್ನು, ಆಹಾರ ವಿಹಾರವನ್ನು ಪರಿಚಯ ಮಾಡಿಸ್ತಕ್ಕಂತಹ ಒಂದು ಅದೊಂದು ಟೂಲ್ ಅಂತ ಹೇಳಿ ನಾವು ಹೇಳಬಹುದು. ಅದನ್ನು ಪರಿಚಯ ಮಾಡಲಿಕ್ಕಾಗಿ ಇವರ ಒಂದು ಸಹಾಯವನ್ನು ಪಡೆಯಲಾಗುತ್ತೆ. ಸರ್ಕಾರವು ಕೂಡ ಇದಕ್ಕೆ ಅನುಮತಿಯನ್ನು ನೀಡಿದೆ. ಒಬ್ಬ ಕೃಷಿಕ ಹೀಗೆ ಒಂದು ಹೋಮ್ಸ್ಟೇ ತರಹದ ಒಂದಷ್ಟು ಚಟುವಟಿಕೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಅವರ ವೈಯಕ್ತಿಕ ಬೆಳವಣಿಗೆಗೂ ಕೂಡ ಹೇಗೆಲ್ಲ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. HS ಜಯಪ್ರಕಾಶ್ ಅವರು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ನಮಸ್ಕಾರ ಜಯಪ್ರಕಾಶ್ ಅವರೇ. ನಮಸ್ಕಾರ ಜಯಪ್ರಕಾಶ್ ಅವರೇ. ಎಷ್ಟು ವಯಸ್ಸು ತಮಗೆ? 50. 50 ವರ್ಷ ಆಯಿತು. ಏನು ಓದಿದ್ರಿ ತಾವು? BSc. BSc ಓದಿದ್ರಿ. BSc ಓದಿದ ನಂತರ ಏನೇನು ವೃತ್ತಿಯನ್ನು ಮಾಡಿದ್ರಿ? BSc ಮುಗಿಸಿದ ನಂತರ ನಾನೊಂದು ಕಂಪ್ಯೂಟರ್ ಡಿಪ್ಲೊಮಾ ಕೋರ್ಸ್ ಮುಗಿಸಿ 3 ವರ್ಷದ್ದು ಮತ್ತು 1.5 ವರ್ಷ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಆಮೇಲೆ 2001 ನಾನು ವಾಪಸ್ ಊರಿಗೆ ಬಂದೆ ಮರಳಿ. ಯಾಕೆ ಊರಿಗೆ ಬರಬೇಕು ಅಂತ ಹೇಳಿ ಅನ್ನಿಸ್ತು? ನಮ್ಮ ತಂದೆಯವರಾಗ ಇದ್ದರು, ಸೊ ಅವರು ಯಾವಾಗಲೂ ಬನ್ನ ಕಾಫಿ ತೋಟ ನೋಡ್ಕ ನೀನು ನಾವಿದ್ದಾಗೇನೆ ಬಂದರೆ ನಿಮಗೂ ಅದು ನಮ್ಮ ಜನರೇಷನ್ದು ಒಂದು ಗ್ಯಾಪ್ ಬರಲ್ಲ, ನಮ್ಮಲ್ಲಿರೋ ನಾಲೆಡ್ಜು ನೆಕ್ಸ್ಟ್ ಜನರೇಷನ್ ಫ್ಲೋ ಆಗುತ್ತೆ ಅನ್ನೋ ಇದರಲ್ಲಿ ಕರಿತಾ ಇದ್ರು. ಸೊ 2001 ನಾನು ವಾಪಸ್ ಊರಿಗೆ ಬಂದು ಕಾಫಿ ತೋಟ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾವ್ಯಾವ ಊರುಗಳಲ್ಲಿ ಕೆಲಸ ಮಾಡಿದ್ರಿ? ನಾನು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿದ್ದು ಮೈಸೂರಿನಲ್ಲಿ, 1.5 ವರ್ಷ ಅಲ್ಲಿ ಕೆಲಸ ಮಾಡಿ ವಾಪಸ್ ಬಂದಿದ್ದೆ. ಹೇಗಿತ್ತು ಮೈಸೂರಿನ ಬದುಕು? ಚೆನ್ನಾಗಿತ್ತು, ಆಗ ಹಳೆ ಮೈಸೂರು ಅಂತ ಹೇಳ್ಬೋದು. 2000 ಅಂದ್ರೆ ಆಲ್ಮೇಲೆ 25 ವರ್ಷದ ಹಿಂದೆ ಚೆನ್ನಾಗಿತ್ತು. ಓದ ಸಲುವಾಗಿ ನಾನು ಬೆಂಗಳೂರಿನಲ್ಲಿ ಕೂಡ ಇದ್ದೆ 1 ವರ್ಷ ಅಲ್ಲೂ, 2 ಕಂಪ್ಯೂಟರ್ ಡಿಪ್ಲೊಮಾ, ಅದು ಕೂಡ ಚೆನ್ನಾಗಿತ್ತು. ಹಳೆ ಬೆಂಗಳೂರಿನ ವಾತಾವರಣ, ಪ್ರೀ ಫ್ಲೈ ಓವರ್ ಏರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು, ಚೆನ್ನಾಗಿತ್ತು. ಎಲ್ಲಕ್ಕಿಂತ ಅದ್ಭುತವಾಗಿ ಈಗಿದೆ ನಮ್ಮ ಊರಿನಲ್ಲಿರೋದು ಖಂಡಿತ. ಅಲ್ಲಿಂದ ಇಲ್ಲಿಗೆ ಬಂದಾಗ ಅದೊಂದು ಟ್ರಾನ್ಸಿಷನ್ ಇತ್ತು, ಅದು ತುಂಬಾ ಕಷ್ಟ ಇತ್ತು. ಯಾಕೆಂದ್ರೆ ಅಲ್ಲಿ ನಾವು ಬೆರೀತಕ್ಕಂಥ ಜನ, ನಾವು ಮಾತಾಡ್ತಾ ಇದ್ದ ವಿಷಯಗಳು ಅದು ಬೇರೆನೆ. ಇಲ್ಲಿ ಊರಿಗೆ ಬಂದ ತಕ್ಷಣ ಇದು ಪ್ರಾಪರ್ ಹಳ್ಳಿಯ ಗ್ರಾಮ್ಯ ವಾಸ್ತವ್ಯ, ಸೊ ಇಲ್ಲಿಗೂ ನಮಗೆ ಹೊಂದಾಣಿಕೆ ಮಾಡಕ್ಕೆ 1 ವರ್ಷ ಕಷ್ಟ ಆಯಿತು. ಆಮೇಲೆ ತಪ್ಪು ಮಾಡ್ಬಿಟ್ಟೆ ನಾವು ಬಂದು ಅನ್ಸೋದು, ವಾಪಸ್ ಹೋಗೋಣ ಅಂತಲೂ ಅನಿಸಿದ್ದು ಇದೆ. ಆಮೇಲೆ ಹಾಗೆ ಈ ಜವಾಬ್ದಾರಿಗಳು ಬರ್ತಾ ಹೋಗಿ ಮತ್ತೆ ಇಲ್ಲಿನ ಸ್ಥಳ ಜನಗಳ ಎಲ್ಲರದ್ದು ಪರಿಚಯಗಳೇ, ಅವರ ಅನುಭವಗಳನ್ನ ಕೇಳ್ತಾ ಮತ್ತೆ ಕೃಷಿಯಲ್ಲಿ ತೊಡಕೊಂಡ್ಮೇಲೆ ಆಮೇಲೆ ಹಾಗೆ ಕಾಲಾಂತರ ನಂತರ ಎಲ್ಲ ಸರಿ ಹೋಯ್ತು. ಈಗೆಲ್ಲ ಪ್ರಾಪರ್ ಕೃಷಿಕರು ಅಂತ ಏನ್ ಹೇಳ್ಬೋದು, ಒಬ್ಬ ರೈತರಾಗಿ ನಾವು ಬದುಕು ಮಾಡ್ತಾ ಇದೀವಿ. ಪೇಟೆ ಪಟ್ಟಣಗಳಿಗೆ ಹೋದಂತವರು ಸಾಮಾನ್ಯವಾಗಿ ಹಿಂದಿರುಗಿ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಬಹಳ ಕಷ್ಟಪಟ್ಟು ಬರಬೇಕಾಗುತ್ತೆ ಅಂತಾನು ಕೂಡ ಹೇಳ್ತಾರೆ. ನೀವು ವಾಪಸ್ಸು ಹಳ್ಳಿಗೆ ಬರ್ಲಿಕ್ಕೆ ಹೇಗೆ ನಿಮ್ಮ ಮನಸ್ಸನ್ನ ಹದಗೊಳಿಸ್ಕೊಂಡ್ರಿ? ಖಂಡಿತ, ನೀವು ಹೇಳದಂಗೆ ನಾವು ಒಂದು ಮಾತು ಹೇಳಬೇಕಾಗತ್ತೆ. ಕೆಲವು ಸಲ ನಾವು ಹಳ್ಳಿಯಿಂದ ಪಟ್ಟಣಕ್ಕೆ ಒಳ್ಳೆ ಉದ್ಯೋಗಾವಕಾಶಗಳಿಗಾಗಿ ಹೋಗ್ತೀವಿ. ಕೆಲವು ಸಲ ಈಗ ವಿದ್ಯಾಭ್ಯಾಸ ಕನಿಷ್ಠ ಅಂದರೆ ಒಂದು SSLC ಪಾಸ್ ಆಗಿರೋರು ಹೋಗ್ತಾರೆ, MBA ಮಾಡಿರೋರು ಹೋಗ್ತಾರೆ. ನನ್ನ ಅನಿಸಿಕೆ ಏನು ಅಂದರೆ, ಈಗ ನಿಮಗೆ ಆ ಥರ ವೃತ್ತಿಪರವಾದ ಯಾವುದು ಹಿನ್ನೆಲೆ ಇಲ್ಲ ಅಂದಾಗ ಅಲ್ಲಿ ಹೋಗಿ ಯಾವುದೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ನೀವು ಅಲ್ಲಿ ಪರದಾಟದ ಜೀವನನೇ, ಅಲ್ಲಿ ಅಷ್ಟು ಸುಲಭ ಇರಲ್ಲ, ಅಲ್ಲಿಗೆ ಹೋಗಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅಲ್ಲಿ ಅಷ್ಟು ಪರದಾಟ ಬದಲು ನಮ್ಮ ಕೃಷಿ ಜೀವನನ ಇಲ್ಲಿ ಮಾಡ್ಕೊಂಡು ಇಲ್ಲೇ ನೆಮ್ಮದಿಯಲ್ಲಿ ಇರೋದು ಒಂದು ಮಟ್ಟಿಗೆ ಸರಿ. ನೀವು ಒಳ್ಳೆಯ ವೃತ್ತಿಪರ ಶಿಕ್ಷಣ ಪಡೆದಿರ್ತೀರಾ ಅಂದಾಗ ಇಲ್ಲಿ ಅವಕಾಶ ಇರಲ್ಲ, ಆಗ ಹೋಗಬೇಕಾಗಿದ್ದು ಸಹಜ ಇರುತ್ತೆ, ಆಗ ಹೋಗ್ಬೋದು. ಖಂಡಿತ ಅಲ್ಲಿಂದ ಇಲ್ಲಿಗೆ ವಾಪಸ್ ಬರಬೇಕಾದ್ರೆ ನೀವು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ನೀವು ರೆಡಿಯಾಗೇ ಬರಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ಇಲ್ಲಿ ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಮತ್ತು ನೀವು ನಿಮ್ಮ ಮನಸ್ಸನ್ನು ನೀವು ಮಾಡಿದ್ದ ಕ್ಷಣದಲ್ಲಿ ಇಂಥ ಕಡೆ ಹೋಗಿರ್ತೀನಪ್ಪ, ನನಗೆ ಹಳ್ಳಿನೇ ನನ್ನ ಬದುಕು ನಿನ್ನ ಮುಂದೆದು ಅಂತ ಅಂದಾಗ ಮತ್ತೆ ನಾವು ಏನು ಪೇಟೆಗೆ ಹೋದರೂ ಏನಾದರೂ ನಮ್ಮ ರೂಟ್ಸ್ ಇರೋದು, ನಮ್ಮ ಬೇರಿರೋದು ಇಲ್ಲೇ ಹಳ್ಳಿ ಜೀವನದಲ್ಲಿ. ಮತ್ತು ನಾವು ಮುಂಚೆ ಓದಬೇಕಾದ್ರೂ ನಾವು ಯಾವಾಗಲೂ ಪದೇ ಪದೇ ರಜೆಗಳಿಗೆ ಬಂದಾಗ ತೋಟಕ್ಕೆ ಹೋಗೋದು ಮಾಡೋದು ಅದೆಲ್ಲ ಅಭ್ಯಾಸ ಇದ್ದರಿಂದ ತುಂಬ ಏನು ದೊಡ್ಡ ಇದಾಗಲಿಲ್ಲ. ಆ ಒಂದು ವರ್ಷದ ಒಂದು ಟ್ರಾನ್ಸಿಷನ್ ಪೀರಿಯಡಲ್ಲಿ ಸ್ವಲ್ಪ ಇದಾಗ್ತಾ ಇತ್ತು ಬಿಟ್ಟರೆ ಆಮೇಲೆ ನಾವು ಆರಾಮಾಗಿಲ್ಲಿ ಇದ್ದೀವಿ. ಎಲ್ಲ ಯುವಕರಿಗೂ ನಾವು ಹೇಳೋದಷ್ಟೇ, ನಿಮ್ಗೆ ತುಂಬ ಒಳ್ಳೆ ಅವಕಾಶಗಳಿರೋದು, ನೀವು ಕೆಲಸ ಮಾಡೋದು ನಗರದಲ್ಲಿ ಇರಿ, ತಪ್ಪೇನಿಲ್ಲ, ಬಟ್ ಹಳ್ಳಿನೂ ಮರಿಬಾರ್ದು. ಸಣ್ಣ ಪುಟ್ಟ ಕೆಲಸಗಳು ಮಾಡಿ ಅಲ್ಲಿ ಪರದಾಟ ಮಾಡೋದಕ್ಕಿಂತ ನಮ್ಮ ಹಳ್ಳಿ ಬದುಕು ಎಷ್ಟೋ ಮೇಲಾಗಿದೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ನಿಮ್ಮ ಮನಸ್ಸನ್ನು ಹದಗೊಳಿಸ್ಕೊಂಡು ವಾಪಸ್ಸು ಬಂದ್ರಿ. ವಾಪಸ್ಸು ಬರುವಂತಹ ಸಂದರ್ಭದಲ್ಲಿ ಹೋಗಿ ಏನ್ ಮಾಡಬೇಕು ಅನ್ನುವಂಥ ಗುರಿ ನಿಮ್ಮ ಮನಸ್ಸಿನಲ್ಲಿತ್ತು? ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ಏನು ಗುರಿ ಅಂತ ಇರಲಿಲ್ಲ, ಪ್ರಾಮಾಣಿಕವಾಗಿ ಮಾತಾಡಬೇಕಾಗತ್ತೆ. ಕಾಫಿ ತೋಟ ಇದೆ, ವಾಪಸ್ ಊರಿಗೆ ಬರಬೇಕು. ಕಾಫಿ ತೋಟ ಇರೋರಿಗೆ ಎಲ್ಲರಿಗೂ ಒಂದು ಅಬ್ಲಿಗೇಷನ್ ಇರುತ್ತೆ, ಹೋಗಬೇಕು ಅನ್ನೋದು ಒಂದು. ಕೆಲವು ಸಲ ಅಲ್ಲೇನು ಕೆಲಸ ಮಾಡ್ತಾ ಇದ್ರು ವಾಪಸ್ ಹೋಗ್ಬಿಡೋಣಪ್ಪ ಅನ್ನೋದು ಒಂದು ಇರುತ್ತೆ. ಮತ್ತೆ ಮನೆಯಲ್ಲೂ ನಾ ಹೇಳ್ದಾಗ ಕರೀತಾ ಇರ್ತಾರೆ. ಆಗ ಬಂದಾಗ ಕಾಫಿ ರೇಟ್ಗಳು ತುಂಬ 2001 August 5 ನಾನು ಊರಿಗೆ ಬಂದಿದ್ದು, ಎಲ್ಲ ಆಲ್ ಟೈಮ್ ಲೋ ರೇಟ್ಸ್ಗಳು ಇದ್ದಿದ್ದಾಗ 2002-03 ಬಹುಶಃ ಒಂದು 300-330 ರೂಪಾಯಿ ರೋಬಸ್ಟ ಚೆರಿ ಮಾರಿದ್ದೀವಿ ನಾವು. ನಾವು ಏನಂದ್ರೆ ವರ್ಸ್ಟ್ ಟೈಮಲ್ಲೇ ಬಂದಿದ್ದೀವಿ ಆ ಟೈಮ್ಗೆ ಅಂತ ಅನ್ಬೋದು. ಸೊ ಅಲ್ಲಿಂದ ಏನು ನೋಡಿದ್ರು ನಾವು ಬೆಳವಣಿಗೆನೇ ನೋಡಿದ್ದೀವಿ. ಅಂತ ಕೆಟ್ಟ ಸಮಯದಲ್ಲಿ ಬಂದು ಆಗ ಲೇಬರ್ ಮ್ಯಾನೇಜ್ಮೆಂಟ್ 3 ದಿನ ಕೆಲಸ ಕೊಡ್ತಾ ಇದ್ರು, ಅವೇನು 3 ದಿನ ಇಲ್ಲ ಕೆಲಸ ಅಂತ ಹೇಳ್ತಾ ಇದ್ದು, ಆ ಥರ ಅಲ್ಲಿಂದ ಪ್ರಾರಂಭಿಸಿದ್ದು. ಸೊ ಅಲ್ಲಿಂದ ಈಗ ಎಲ್ಲ ಒಂದು ಮೆಟಲ್ಗಳ ಮೇಲೆ ಬರ್ತಾ ಇದ್ದೀವಿ ಅಂತ ಅನ್ಸ್ಬೋದು. ಒಟ್ಟಿಗೆ ಜಮೀನು ಎಷ್ಟಿತ್ತು? ಈಗ 12 ಎಕರೆ ಕಾಫಿ ತೋಟ ಇದೆ ಇವಾಗಿದೆ. ತಂದೆಯವ್ರ ಕಾಲಕ್ಕೆ ಏನೇನ್ ಬೆಳೀತಾ ಇದ್ರು ಮತ್ತೆ ಹೇಗೆ ಮಾಡ್ತಾ ಇದ್ರು ಕೃಷಿಯ ಚಟುವಟಿಕೆಗಳನ್ನ? ತಂದೆಯವರು ಅದೇ ಕಾಫಿ ಅರೇಬಿಕಾ ಇತ್ತು, ಅದನ್ನೆಲ್ಲ ತೆಗೆದು ರೋಬಸ್ಟ್ ಅನ್ನು ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರು. ಮತ್ತೆ ಪ್ರಥಮವಾಗಿ ಏಲಕ್ಕಿ ಇದ್ದಿದ್ದು ಆಮೇಲೆ ಅರೇಬಿಕಾಗೆ ಬಂದಿತ್ತು ಅವ್ರ ಸಮಯದಲ್ಲೆಲ್ಲ. ಆಮೇಲೆ ಅರೇಬಿಕಾನು ಆಗ್ತಾ ಇಲ್ಲ ಅಂತ ಹೇಳಿ ಬದಲಾಯಿಸಿ ರೋಬಸ್ಟಕ್ಕೆ ಎಲ್ಲ ಕನ್ವರ್ಟ್ ಮಾಡ್ತಾ ಇದ್ರು. ಹಳೆ ತೋಟ ಬಿಟ್ಟು ಒಂದು ಹೊಸದಾಗಿ 1-8 ಎಕರೆ ಎಲ್ಲ ರೋಬಸ್ಟ ತೋಟ ಅವ್ರು ಮಾಡ್ತಾ ಇದ್ರು. ಆಮೇಲೆ ನಾವೇ ಅದನ್ನ ಮುಂದುವರ್ಸ್ಕೊಂಡು ಬಂದು ಈಗ ಮತ್ತೆ ಈಗ ಎಲ್ಲ ನಾವು ಇಲ್ಲಿ ಹೋಮ್ ಸ್ಟೇ ಉದ್ಯಮನ ಪ್ರಾರಂಭಿಸಿ ಅದ್ರ ಜೊತೆ ಅದ್ರ ಅಕ್ಕಪಕ್ಕನು ತೋಟವನ್ನು ಹೊಸದಾಗೂ ಮಾಡ್ತಾ ಇದೀವಿ. ಬಾಲ್ಯದಿಂದಲೂ ಕೂಡ ತೋಟದೊಂದಿಗೆ ಒಡನಾಟ ಇತ್ತ ಹೇಗೆ ನಿಮಗೆ? ಖಂಡಿತ, ನಾವು ಆಗ್ಲೇ ಹೇಳ್ದಂಗೆ ನಾವು ಹೊರಗಡೆನೆ ಓದಿದ್ದಾದ್ರೂ ಯಾವುದೇ ರಜೆಗಳು ಬಂದಾಗ ನಮಗೆ ಯಾವುದೇ ನನಗೆ ಆಗಲ್ಲ ಯಾವುದೇ ಬೆಳೆಗಾರರ ಮಕ್ಕಳಿಗೂ ಅದೊಂದು ಒಡನಾಟ ಇದ್ದೇ ಇರುತ್ತೆ. ಬಂದಾಗ ಕಾಫಿ ತೋಟಕ್ಕೆ ಹೋಗೋದು ಅಥವಾ ಅಲ್ಲಿ ಏನು ಕೆಲಸ ಮಾಡ್ತಾ ಇದಾರೆ ಅಥವಾ ನೋಡ್ಕೊಂಬ ಅಂದರೆ ನಾವು ಹೋಗಿ ಬರೋದು, ಅಷ್ಟು ಸೀರಿಯಸ್ ಆಗಿ ಇಲ್ಲದೆ ಇದ್ರು ಅದ್ರ ಬ್ಯಾಕ್ಗ್ರೌಂಡಲ್ಲೇ ಇರ್ತೀವಿ. ನಮ್ಮ ಜೀವನ ನಡೆಯೋದೇ ಇದರಲ್ಲಿ ನಡೀತಾ ಇರುತ್ತೆ. ಈಗ ಗುರುವಾರ ಬಂದರೆ ನಮ್ಮ ಸಂತೆ ದಿನ ಬಂದರೆ ಅವ್ರಿಗೊಂದು ಅಡ್ವಾನ್ಸ್ ಮಾಡೋ ಅಂಥದ್ದು. ಸೊ ಅವ್ರ ಜೊತೆ ಒಡನಾಟನೂ ಇತ್ತು, ಕೃಷಿ ಕೆಲಸದ ಸ್ವಲ್ಪ ಮಟ್ಟಿನ ಪರಿಚಯನೂ ಇತ್ತು. ಬಂದ ಮೇಲೆ ಹಂತ ಹಂತವಾಗಿ ತೋಟವನ್ನು ಹೇಗೆ ಅಭಿವೃದ್ಧಿ ಮಾಡಿದ್ರಿ ಹೇಳಿ? ಕಡಿಮೆ ರೇಟ್ ಇದ್ದಾಗ ತುಂಬ ಕೆಲಸಗಳು ಏನು ಯಾವುದೇ ಪ್ರಯೋಗಗಳು ಜಾಸ್ತಿ ಮಾಡ್ತಾ ಇರಲಿಲ್ಲ. ಆಗ ಆಮೇಲೆ ಕಾಫಿ ರೇಟ್ ಕಡಿಮೆ ಇದೆ ಅಂತೇಳಿ ಶುಂಠಿ ನಾವನ್ನು ಬೆಳೆದು 1-3 ವರ್ಷ ಸತತವಾಗಿ ಶುಂಠಿ ಬೆಳೆದು 1 ವರ್ಷ ಉತ್ತಮವಾಗಿ ನಾವು ಲಾಭನು ಮಾಡಿದ್ವು. ಮತ್ತು 1-2 ವರ್ಷದಲ್ಲಿ ಅಂತ ಏನು ಲಾಭ ಆಗಲಿಲ್ಲ, ಸ್ವಲ್ಪ ಲಾಸ ಆಯಿತು ಅಂತ ಹೇಳಿದ್ರೆ ಏನು ತಪ್ಪಾಗಲಾರ್ದು. ಆಗ ಒಂದು 3-4 ವರ್ಷಕ್ಕೆ ಶುಂಠಿನ ಕಾನ್ಸಂಟ್ರೇಟ್ ಮಾಡಿ ಅದಾದ್ಮೇಲೆ ಮತ್ತೆ ಕಾಫಿ ರೇಟ್ಗಳು ಸ್ವಲ್ಪ ಮುಂದುವರಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ಕಾಫಿಗೆ ಜಾಸ್ತಿ ಗಮನ ಕೊಟ್ಟು, ಮುಂಚೆ ಎಲ್ಲ ಹಳೆ ಪದ್ಧತಿ ಏನು ತುಂಬ ನೆರಳಿಟ್ಕೊಂಡು ಮಾಡ್ತಾ ಇದ್ದು ಅದನ್ನ ಸ್ವಲ್ಪ ನೆರಳುಗಳನ್ನ ಕಡಿಮೆ ಮಾಡ್ಕೊಂಡು ಒಂದು ಸ್ವಲ್ಪ ಅಧಿಕ ಇಳುವರಿ ಕಡೆಗೆ ಹೋಗ್ಬೋದು ಅಥವಾ 1-2 ಎಕ್ಸ್ಟ್ರಾ ಮೆನ್ಯೂರಿಂಗ್ ಗೊಬ್ಬರ ಮಾಡಿ ಹಾಕ್ಬೋದು, ನೀರುಗಳನ್ನ ಸ್ಪ್ರಿಂಕ್ಲರ್ ಮಾಡೋದು. ಹಿಂದೆ ಏನಿತ್ತು ಅಂದರೆ ಒಂದ್ಸಲ ನೀರು ಹೊಡೆದು ಬಂದರೆ ಮುಗಿತಪ್ಪ ನಂದು ಅನ್ನೋ ಥರ ಪರಿಸ್ಥಿತಿ ಇತ್ತು. ಆಮೇಲೆ ಅದರಿಂದ 2-3 ಹಿಂದೆ ನೀರನ್ನು ಕೊಡಬೇಕಾಗಿ ಬರ್ಬೋದು ಅಂತ ಇದ್ರ ಮೇಲೆ ಆ ಥರನೂ ಮಾಡ್ತಾ ಬಂದು ಆಗ ಮೂಲಕ ನಾವು ಉತ್ತಮವಾದ ಫಸಲನ್ನು ನಿರೀಕ್ಷೆ ಮಾಡುವಂತಾಯ್ತು. ಬಂತು ಕೂಡ. ಈಗ ತೋಟದಲ್ಲಿ ಅರೇಬಿಕಾ ಇದೆಯೋ ಅಥವಾ ರೋಬಸ್ಟಾ ಇದೆಯಾ? ರೋಬಸ್ಟಾನೇ ಮೆಜಾರಿಟಿ ಇರೋದು, ಒಂದೇ ಒಂದು ಎಕರೆ ಮಾತ್ರ ಅರೇಬಿಕಾ ನಾವು ಇಟ್ಕೊಂಡಿದೀವಿ. ಯಾಕೆ ಪೂರ್ಣ ಪ್ರಮಾಣದಲ್ಲಿ ರೋಬಸ್ಟಾವನ್ನ ಮಾಡಿದ್ರಿ? ಇಲ್ಲಿ ನಮ್ಮ ಮಳೆಗೆ ಆಲ್ಮೋಸ್ಟ್ 120 ಇಂಚ್ ಅವರೇಜ್ ಮಳೆ ಆಗುತ್ತೆ, ಕಳೆದ ವರ್ಷ ಕೂಡ 150 ಇಂಚ್ ಮಳೆ ಆಗಿದೆ. ಸೊ ಇದಕ್ಕೆ ರೋಬಸ್ಟನ್ನೇ ಪ್ರಿಫರ್ಡ್ ಇಲ್ಲಿಗೆ ಮಾಡ್ಬೋದಂತ. ಅರೇಬಿಕಕ್ಕೆ ಅಷ್ಟು ಸೂಕ್ತವಲ್ಲ ಅನ್ನೋ ಇದರಲ್ಲಿ ರೋಬಸ್ಟನ್ನೇ ಇದೆ. ಮತ್ತೆ ರೋಬಸ್ಟಾ ಗ್ರೋಯಿಂಗ್ ಏರಿಯಾನು ನಮ್ಮ ಸುತ್ತಮುತ್ತನೇ ಎಲ್ಲನೂ ರೋಬಸ್ಟನ್ನೇ ಇದೆ, ಹಾಗಾಗಿ ರೋಬಸ್ಟನ್ನೇ ಮಾಡಿದ್ದೀವಿ. ರೋಬಸ್ಟಾ ತಳಿ ಇದ್ರೆ ಅದನ್ನ ನಿರ್ವಹಣೆ ಮಾಡೋದು ಸ್ವಲ್ಪ ಸುಲಭ ಅಂತ ಹೇಳಿ ಅನೇಕ ಕಾಫಿ ಕೃಷಿಕರು ಬೆಳೆಗಾರರು ಹೇಳ್ತಾರೆ, ತಮ್ಮ ಅಭಿಪ್ರಾಯ ಏನು? ಖಂಡಿತ, ನನಗೆ ಅರೇಬಿಕಾದ ಅಷ್ಟು ಅನುಭವ ಇಲ್ಲದೇ ಇದ್ರು, ಒಂದೇ ಎಕರೆ ಇಟ್ಟರು ನನಗೆ ಅದರ ಸ್ವಲ್ಪ ಮಟ್ಟಿಂದ ಇದು ನೋಡಿದ್ರೆ ರೋಬಸ್ಟಾ ಬೆಟರ್ ಅಂತ ಅನಿಸುತ್ತೆ. ನಮ್ಮ ಮಳೆಗೆ ಇದು ನೋಡಿದಾಗ ಅರೇಬಿಕಾ ಒಳ್ಳೆ ಇಳುವರಿ ಬರಲ್ಲ, ಅಂದರೆ ಏನು ಈಗ ನಿಮಗೆ 60-80 ಇಂಚ್ ಮಳೆ ಪ್ರದೇಶದಲ್ಲಿ ಬರೋ ಅಂತ ಅರ್ಧ ಇಳುವರಿ ಬಂದ್ಬಿಡುತ್ತೆ ಇಲ್ಲಿ ನಮಗೆ. ಮತ್ತೆ ಕೊಳೆ ಬರೋದು ಸಾಧ್ಯತೆ ಜಾಸ್ತಿ ಇರುತ್ತೆ, ತುಂಬಾ ಮಳೆ ತಿಂಗಳಿಗೆ ಒಂದು 60-50 ಇಂಚ್ ಎಲ್ಲ ಮಳೆ ಬಂದಾಗ ರೋಬಸ್ಟಾನೇ ನಮ್ಮ ಭಾಗದಲ್ಲಿ ಉತ್ತಮವಾದ ಆಯ್ಕೆ ಅಂತ ನನ್ನ. ರೋಬಸ್ಟದಲ್ಲಿ ಒಳ್ಳೆಯ ಇಳುವರಿ ಬರಬೇಕು, ತೋಟ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ವರ್ಷಪೂರ್ತಿ ಏನೇನು ಕೆಲಸಗಳನ್ನ ಮಾಡಬೇಕಾಗುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಕೆಲಸಗಳನ್ನ ತಾವು ಮಾಡ್ತಾ ಇದ್ರೆ ವಿವರವಾಗಿ ತಿಳಿಸ್ಕೊಡಿ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ರೋಬಸ್ಟ್ ನಾವು ಕಟಾವು ಮಾಡ್ತೀವಿ. ಆಲ್ಮೋಸ್ಟ್ ಜನವರಿ ಎಂಡ್ನಲ್ಲಿ ತೋಟದಲ್ಲಿ ಏನು ಕಾಫಿ ಇರಲ್ಲ ತೋಟದಲ್ಲಿ. ಕಟಾವು ನಂತರ ಮಾಮೂಲಿ ಒಂದು 15-20 ದಿನ ಗ್ಯಾಪ್ ಇರುತ್ತೆ, ಒಂದು ತಿಂಗಳು ರೆಸ್ಟ್ ಪೀರಿಯಡ್ ಅಂತ ಏನು ಹೇಳ್ತಾರೆ ಆ ಥರ ರೆಸ್ಟ್ ಪೀರಿಯಡ್ ಕೊಡ್ತೀವಿ. ಆಗ ನಾವು ನಮ್ಮ ಮಣ್ಣನ್ನು ಪರೀಕ್ಷೆ ಕೂಡ ನಾವು ಮಾಡಿಸ್ಕೊಳ್ಳೋಕ್ಕೆ ಅದು ಸೂಕ್ತವಾದ ಸಮಯ ಆಗಿರುತ್ತೆ, ಯಾವುದೇ ಮೆನ್ಯೂರಿಂಗ್ ಆಗಿರಲ್ಲ. ಆಗ ಮಣ್ಣು ಪರೀಕ್ಷೆನೂ ಮಾಡಿಸ್ಕೊಂಡು ಮತ್ತೆ ಫಸ್ಟ್ ಕೊಯ್ದಾದ್ಮೇಲೆ ಒಂದು ತಿಂಗಳು ಅದಕ್ಕೆ ರೆಸ್ಟ್ ಇದು ಕೊಟ್ಟು ಫೆಬ್ರವರಿ 15 ನಾವು ಸಾಧ್ಯವಾದರೆ ಕಸಿ ಮಾಡಿ ನೀರು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಾಂದ್ರೆ ಫೆಬ್ರವರಿ 15 ಪ್ರಥಮವಾಗಿ ನಾವು ಹೂವಿನ ಏನು ಬ್ಲಾಸಮ್ ಶವರ್ಸ್ ಅಂತ ಏನು ಹೇಳ್ತೀವಿ ಹೂಗಾಗಿ ಫಸ್ಟ್ ಸ್ಪ್ರಿಂಕ್ಲರ್ ಮಾಡ್ತೀವಿ. ಅದಾದಮೇಲೆ ಅದು ಹೂವೆಲ್ಲ ಆಗಿ ಆದಮೇಲೆ ಆಗಿಲ್ಲ ಅಂದರೆ ಕಸಿ ಮಾಡಿ ಆಮೇಲೆ ಮಳೆ ಆಗಿಲ್ಲ ಅಂತ ಪಕ್ಷದಲ್ಲಿ ಸೆಕೆಂಡ್ ರೌಂಡ್ ನೀರು ಕೊಡ್ತೀವಿ. ಅದ್ರ ಮಧ್ಯದಲ್ಲಿ ನಾವು ಸುಣ್ಣದ ಅಂಶ ಈಗ ಆಲ್ರೆಡಿ ನಾವು ಮಣ್ಣು ಪರೀಕ್ಷೆ ಮಾಡಿರ್ತೀವಿ. ಸೊ ಆಗ ಸುಣ್ಣದ ಅಂಶ ಎಷ್ಟು ಬೇಕು ಅವಶ್ಯಕತೆ ನಮ್ಗೆ ಏನಿದೆ ನಮ್ಮ ತೋಟಕ್ಕೆ ಅನ್ನೋ ಇದ್ರ ಮೇಲೆ ಆಗ ನಾವು ಸುಣ್ಣ ಕೂಡ ಒಂದು ರೌಂಡ್ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಇರಿಗೇಟ್ ಮಾಡ್ತೀವಿ. ಥರ್ಡ್ ರೌಂಡ್ ಏನಾರು ನಾವು ಇರಿಗೇಟ್ ಮಾಡ್ಬೋದು ಅನ್ನೋ ಅಂತ ಬಂದ್ರೆ ಮಳೆ ಬಂದಿಲ್ಲ ಅಂದ್ರೆ ಆಗ ಸ್ವಲ್ಪ ಕೆಮಿಕಲ್ ಗೊಬ್ಬರ ಕೂಡ ಹಾಕಂತೀವಿ. ಆಗ ಸೊ 2-3 ರೌಂಡ್ ಗೊಬ್ಬರ ನಾವು ಇದಕ್ಕೆ ಮುಂಚೆ ಹಾಕ್ತೀವಿ. ಮೇ ತಿಂಗಳಲ್ಲಿ ದನಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಏನಿರುತ್ತೆ ಅದನ್ನು ತಗೊಂಡು ಹಾಕಿರ್ತೀವಿ ತೋಟದಲ್ಲಿ. ಅದನ್ನೆಲ್ಲ ಒಂದು 1/4 ಮಂಕ್ರಿ ಎಷ್ಟಿರುತ್ತೆ ಅವತ್ತು ನಮ್ಮ ವಿಷಯ ಇದಕ್ಕೆ ಸಲುವಾಗಿ ಅದನ್ನು ಹಾಕ್ತಾ ಇದ್ದೀವಿ. ಎಲ್ಲನೂ ಪೂರ್ತಿ ಹಾಕೋಕ್ಕಾಗ್ತಾ ಇಲ್ಲ, ಒಂದು ಭಾಗ ಒಂದೊಂದು ಪಟ್ಟೆ ಅಂತ ಏನು ಹೇಳ್ತೀವಿ ಒಂದೊಂದು ಬ್ಲಾಕ್ ವೈಸ್ ನಾವು ಹಾಕ್ತಾ ಬರ್ತಾ ಇದ್ದೀವಿ. ಸೊ ಒಂದು 3-4 ವರ್ಷದಲ್ಲಿ ಎಲ್ಲ ಕಡೆ ಕವರ್ ಆಗೋ ಥರ ದನಿನ ಗೊಬ್ಬರ ಹಾಕ್ತೀವಿ. ಆಮೇಲೆ ಮತ್ತೆ ನಮಗೆ ಸಪೋಸ್ಟ್ ಈಗ ಮಳೆಗಾಲದಲ್ಲಿ ಕಸಿ ಆಗಿರುತ್ತೆ ಆಮೇಲೆ ಚಿಗುರು ತೆಗಿಬೇಕಾಗತ್ತೆ. ಚಿಗುರು ಎಲ್ಲ ಮಳೆಗಿಂತ ಮುಂಚೆ ಎಲ್ಲ ಚಿಗುರು ಬಿಡಿಸಿ ಗಿಡಗಳನ್ನ ಸ್ವಲ್ಪ ಓಪನ್ ಆಗಿಟ್ಟರೆ ಮಳೆ ಶೀತ ಎಲ್ಲ ಸ್ವಲ್ಪ ಆದಾಗ ಮಳೆಗಾಲದಲ್ಲಿ ಅದು ಅನುಕೂಲವಾಗುತ್ತೆ. ಓಕೆ, ಮತ್ತೆ ಯಾವ್ದು ಬೇಕೋ ಅದಕ್ಕೆ ಮಾತ್ರ ಪೋಷಕಾಂಶಗಳು ಹೋಗುತ್ತೆ. ಮತ್ತೆ ಮಳೆಗಾಲ ನಂತರ ಸೆಪ್ಟೆಂಬರ್ನಲ್ಲಿ ಆಗ ಇನ್ನೊಂದು ರೌಂಡ್ ಚಿಗುರೆಲ್ಲ ಮಾಡಿ ಸೆಪ್ಟೆಂಬರ್ನಲ್ಲಿ 1 ರೌಂಡ್ ಗೊಬ್ಬರಗಳನ್ನ ಗಿಡಗಳಿಗೆ ಕೊಡ್ತೀವಿ. ಫಾಲಿಯಾರ್ ಎಲ್ಲ ನಾವಿನ್ನು ಅಂತ ತುಂಬ ಎಕ್ಸ್ಟೆನ್ಸಿವ್ ಆಗಿ ಮಾಡ್ತಾ ಇಲ್ಲ, ಚಿಕ್ಕ ಗಿಡಗಳಿದ್ರೆ 1 ರೌಂಡ್ ಫಾಲಿಯಾರ್ ಮಾಡ್ತೀವಿ. ಮರಗಸಿ ಮಾಡಲಿಕ್ಕೆ, ಗಿಡಗಸಿ ಮಾಡಲಿಕ್ಕೆ ಮತ್ತೆ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕೃಷಿ ಕಾರ್ಮಿಕರ ಕೊರತೆ ಇವತ್ತು ಕಾಫಿ ತೋಟಗಳಲ್ಲಿ ದೊಡ್ಡದಾಗಿ ಕಾಣ್ತಾ ಇರೋಂಥದ್ದು. ತಮಗೆ ಕೊರತೆ ಇಲ್ವಾ ಮತ್ತೆ ಕೊರತೆ ಇದ್ರೆ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ? ಖಂಡಿತ ಕೊರತೆ ಇದೆ. ನಾವು ನೋಡಿದಂಗೆ ನಮ್ಗೆ ಅರ್ಥ ಮಾಡ್ಕೊಂಡಂಗೆ ಕಾಫಿ ಇಂಡಸ್ಟ್ರಿ ಅಂದರೆ ಅದು ಲೇಬರ್ ಪ್ರಾಬ್ಲಮ್ ಜೊತೆನೇ ಹೋಗ್ತಾ ಇರುತ್ತೆ. ಯಾವಾಗಲೂ ಮುಂಚೆಯಿಂದಲೂ ಹೋಗಿದೆ, ಈಗಲೂ ಆಗಿರುತ್ತೆ, ಮುಂದೆನೂ ಹಾಗೆ ಇರುತ್ತೆ. ಅದು ಅದನ್ನು ನಾವು ಮ್ಯಾನೇಜ್ ಮಾಡಬೇಕು ಅಂತ ನನ್ನ ಭಾವನೆ. ನಮ್ಮ ತೋಟದಲ್ಲಿ ನಮ್ಮ ಸ್ಥಳೀಯವಾದವರೇ ಮಾಡ್ತಾ ಇದ್ದಾರೆ, ಊರಿನವರಿದ್ದಾರೆ. ಮತ್ತೆ ಕೊಯ್ಲು ಟೈಮ್ನಲ್ಲಿ ಊರಿನವರೇ ಬರ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರು ಬರಲಿಲ್ಲ, ಒಂದು ಸ್ವಲ್ಪ ಶಾರ್ಟೇಜ್ ಬಂತು ಅಂದರೆ ಹೊರಗಡೆ ಅಸ್ಸಾಂನವರು ಅಥವಾ ಇನ್ನು ಉತ್ತರ ಕರ್ನಾಟಕ ಭಾಗದವರು ಕೊಯ್ಲು ಟೈಮ್ನಲ್ಲೆಲ್ಲ ಬರ್ತಾರೆ. ಸೊ ಅದರಿಂದ ಅದರಲ್ಲೇ ಮ್ಯಾನೇಜ್ ಆಗ್ತಾ ಇದೆ. ಅಥವಾ ಅಸ್ಸಾಂ ಭಾಗದವರು ಇದ್ದಾರೆ, ಬಟ್ ನಮ್ಮ ತೋಟದಲ್ಲಿ ನಾವು ಅಸ್ಸಾಂನವ್ರು ಇನ್ನೂ ಇಟ್ಟಿಲ್ಲ. ಲೋಕಲ್ ಇದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಹಣ್ಣು ಕೊಯ್ಲು ಅಂತ ದೊಡ್ಡ ಕೆಲಸಗಳ ಟೈಮ್ನಲ್ಲಿ ಮರಗಸಿ ಟೈಮ್ನಲ್ಲಿ ಅದು ಹೇಗಿದ್ರು ಪಕ್ಕದ ಅಕ್ಕಪಕ್ಕದ ಊರುಗಳಿಂದ ಕರೆದು ಮಾಡ್ತಾ ಇದ್ದೀವಿ. ಮ್ಯಾನೇಜ್ ಮಾಡಲೇಬೇಕು. ಈ ಹೊರ ರಾಜ್ಯಗಳಿಂದ ಬಂದಿರೋ ಲೇಬರಿಂದಲೂ ಖಂಡಿತ ಹೆಲ್ಪ್ ಆಗ್ತಾ ಇದೆ, ಇಲ್ಲಾಂದ್ರೆ ಬಹುಶಃ ನಮ್ಮ ಕಾಫಿ ತೋಟಗಳು ನಡೆಸೋದೇ ಕಷ್ಟ ಆಗಿರೋದು. ಇಳುವರಿ ಎಷ್ಟು ಬರ್ತಾ ಇದೆ ನಿಮಗೆ? 30-40 ಬ್ಯಾಗು ಅಂತ ಹೇಳ್ಬೋದು. ಒಂದು ಅವರೇಜ್ 35 ಬ್ಯಾಗು ಇರ್ಬೋದು. ಯಾಕೆಂದ್ರೆ ನಾವು ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಕೃಷಿ ಏನು ಮಾಡ್ತಾ ಇಲ್ಲ, ಬಟ್ ಅವರೇಜ್ ಆಗಿ ಮೇಂಟೈನ್ ಮಾಡ್ತಾ ಇದ್ವಿ. 40-45 ಬಂದ್ರೆ ಇನ್ನೊಂದು ವರ್ಷ ಒಂಚೂರು ಕಡಿಮೆ ಆದ್ರೆ ಅವರೇಜ್ 35 ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಒಂದು 30-35 ಚೀಲ ಸಿಕ್ತು ಅಂತ ಅಂದ್ರೆ ಒಳ್ಳೆ ಇಳುವರಿನೇ ಅದು. ಖಂಡಿತ ಖಂಡಿತ, ಇವತ್ತಿನ ರೇಟ್ಗಳಿಗೆಲ್ಲ ಹೋಲಿಸಿದ್ರೆ ಇನ್ನು ಚೆನ್ನಾಗಿರುತ್ತೆ. ಇನ್ನು ಈಗೆಲ್ಲ 50-60 ಕಾಮನ್ ಅನ್ನೋ ತರ ಬೆಳೆಯೋರು ಇದಾರೆ. ನಮ್ದು ಮಿನಿಮಮ್ ಅಷ್ಟು ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ಇರುತ್ತೆ. ನಾವು ಈ 300-400 ಗೊಬ್ಬರ ಹಾಕಿದಾಗ ಮತ್ತೆ ನೀರುಗಳು ಅಷ್ಟು ಕೊಟ್ಟಾಗ ಖಂಡಿತ ಬರುತ್ತೆ. ಅಲ್ಲೇ ಸವತ್ತು ಪ್ರಕೃತಿ ಏನ್ ಕೊಡುತ್ತೆ ಅದ್ ನೋಡ್ಬೇಕು. ಯಾಕಂದ್ರೆ ಹೋದ ವರ್ಷ ಎಲ್ಲ ತುಂಬಾನೇ ಕಡಿಮೆ ಆಗಿದೆ. ಹೋದ ವರ್ಷದ ಬೇಸಿಗೆನ ಪ್ರಮಾಣನು ತುಂಬಾ ಲೆಂತಿಯಾಗಿತ್ತು ಮತ್ತೆ ತುಂಬಾ ಹಾರ್ಶ್ ಆಗಿತ್ತು. ಸೊ ಹಾಗಾಗಿ ಕಡಿಮೆ ಆಗಿತ್ತು ಅಂತ ಒಂದು 35 ಬ್ಯಾಗ್ ಮೇಲಂತೂ ಅವರೇಜ್ ಬಂದ್ಬಿಡುತ್ತೆ, ತೊಂದರೆ ಇಲ್ಲ. ಕಾಫಿ ಮಾರಾಟ ಇದೆಲ್ಲ ಎಲ್ಲಿ ಮಾಡ್ತೀರಿ? ನಾವು ಸ್ಥಳೀಯ ನಮ್ಮವರು ವ್ಯಾಪಾರಿದ್ದಾರೆ, ನಮ್ಮ ಸ್ನೇಹಿತರೇನೆ, ಅವ್ರಿಗೆ ಕೊಡ್ತೀವಿ ನಾವು. ಮತ್ತೆ ನಾವು ಅನುಕೂಲವಾದಾಗ ನಮ್ಗೆ ಯಾವ್ದು ಒಳ್ಳೆ ರೇಟ್ ಇದೆ ನೋಡಿದಾಗ ಅವತ್ತು ಬಿಲ್ ಮಾಡಿಸ ಇದು ಇಟ್ಕೊಂಡಿದೀವಿ. ಮತ್ತೆ ಈಗ ಯಾವ್ದು ಅಡ್ವಾನ್ಸ್ಗಳು ಆ ಥರ ತಗೊಳ್ಳೋದೇನಿರಲ್ಲ, ಹಾಗೆ ಮಾಡ್ತಾ ಇದೀವಿ. ಕಾಫಿ ಕೃಷಿ ನೆಮ್ಮದಿಯನ್ನ ಕೊಟ್ಟಿತ್ತ ನಿಮಗೆ? ಖಂಡಿತ, ನಾವು ಅದೇ ಕೆಲಸ ಅದೇ ನಮ್ಮ ವೃತ್ತಿ, ಅದರಲ್ಲಿ ಅದು ನೆಮ್ಮದಿ ಕೊಟ್ಟಿದೆಯಾ ಅನ್ನೋದಕ್ಕಿಂತ ನಾವು ನೆಮ್ಮದಿ ಕಂಡ್ಕೋಬೇಕು ಖಂಡಿತ. ಯಾಕೆಂದ್ರೆ ನಮ್ದು ಅದೇ ಕೆಲಸ ಆದ್ಮೇಲೆ ನಮ್ಗೆ ಅದ್ರಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಖಂಡಿತ ನಾವು ಅದನ್ನ ನೆಮ್ಮದಿ ಕಂಡ್ಕೋಬೇಕು. ವ್ಯತ್ಯಾಸಗಳು ಎಲ್ಲದರಲ್ಲೂ ಇರುತ್ತೆ, ಈಗ ಆರ್ಥಿಕ ವ್ಯತ್ಯಾಸಗಳಾಗ್ಬೋದು, ಬೇರೆ ತರದ ವ್ಯತ್ಯಾಸಗಳಾಗ್ಬೋದು, ಎಲ್ಲಾ ದೊಡ್ಡ ಉದ್ದಿಮೆದಾರರಿಗೂ ಆರ್ಥಿಕ ವ್ಯತ್ಯಾಸಗಳು ಹಾಗೆ ಆಗುತ್ತೆ. ಲಾಸು ಲಾಭಗಳು ಅದು ಗ್ರಾಫ್ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ, ಹಾಗೆ ಕಾಫಿನೂ ಇರುತ್ತೆ. ಖಂಡಿತ ಕಾಫಿ ಜನರೇಷನ್ಸ್ ಇಂದ ಜನರೇಷನ್ಸ್ ತಗೊಂಡೋಗಿ ತಲುಪಿಸೋದು ಅಷ್ಟೇ ಸುಲಭವಾದ ಕೆಲಸ ಅಲ್ಲ. ಯಾಕೆಂದ್ರೆ ಈಗ ನಾನು ಇಲ್ಲಿ ಕೆಲಸ ಮಾಡ್ತಿರ್ತೀನಿ, ನನ್ನ ಮಕ್ಕಳೆಲ್ಲ ಓದ್ತಾರೆ, ಅವರೆಲ್ಲ ಹೊರಗಡೆ ಹೋಗ್ತಾರೆ, ಅವ್ರಿಗೆ ವಾಪಸ್ ಬರೋಕ್ಕಾಗಲ್ಲ. ಆಗ ನಾವು ಅದನ್ನು ಸರಿಯಾಗಿ ಸುಸ್ಥಿತಿಯಲ್ಲಿ ಇಡೋ ಫಿಸಿಕಲ್ ಇದು ಸ್ಟ್ರೆಂತ್ ನನಗೆ ಕಡಿಮೆ ಆಗ್ತಾ ಇರುತ್ತೆ ವಿತ್ ಏಜ್. ಆಗ ಇಟ್ಸ್ ಎ ಟಫ್ ಚಾಲೆಂಜ್, ಹೇಗೆ ಮಾಡ್ಬೋದು ಅಂತ ಹೇಳಿ. ಹಾಗೆ ನಾವು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಮಾಡೋದು ಒಂದು ದೊಡ್ಡ ಚಾಲೆಂಜೇನೇ. ಅದು ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ಮ್ಯಾನೇಜ್ ಮಾಡಬಹುದು. ಸೊ ನೆಮ್ಮದಿ ಖಂಡಿತ ಇದೆ ಅದರಲ್ಲಿ. ಒಟ್ಟಾರೆ ಕಾಫಿ ಬೆಳೆಯಲ್ಲಿ ನಿಮಗೆ ಒಳ್ಳೆ ನೆಮ್ಮದಿ ಇದೆ ಅನ್ನುವಂಥದ್ದು ಆಯಿತು. ನೆಮ್ಮದಿ ಇಲ್ಲ ಅಂತ ಅಂದ್ರೂ ಕೂಡ ಕಂಡ್ಕೋಬೇಕು, ಕಂಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಇದೆಲ್ಲದರ ಜೊತೆಗೆ ಈ ಹೋಮ್ ಸ್ಟೇ ಮಾಡಬೇಕು ಅಂತ ಹೇಳಿ ತಮಗೆ ಯಾಕೆ ಅನ್ನಿಸ್ತು ಮತ್ತು ಯಾವಾಗ ಅನ್ನಿಸ್ತು? ಸರ್, ಕಾಫಿ ರೇಟ್ಗಳು ಕಡಿಮೆ ಇದ್ದಾಗಲೂ ನಮಗೊಂದು ಹೊಡ್ತಾ ಇತ್ತು, ಒಂದೇ ಲಾಭದ ಮೂಲ ಒಂದು ನಮ್ಮ ಇನ್ಕಮ್ ಸೋರ್ಸ್ ಇಟ್ಕೊಂಡು ಕಷ್ಟ ಆಗುತ್ತೆ ಜೀವನ ಮಾಡೋದು ಅಂತ ಹೇಳಿ. ಹಳ್ಳಿಲೇ ಇದ್ಕೊಂಡು ಏನು ಮಾಡ್ಬೋದಪ್ಪ ಅಂತ ಬೇರೆ, ಯಾಕೆಂದರೆ ಮತ್ತೆ ನಾವು ತೋಟ ಇಲ್ಲಿ ಬಿಟ್ಬಿಟ್ಟು ಹೊರಗಡೆ ಹೋಗಿ ಏನೋ ಬಿಸ್ನೆಸ್ ಮಾಡ್ತೀವಿ ಅಂದರೆ ಮತ್ತೆ ನಾವು ತೋಟ ನೋಡೋಕ್ಕಾಗಲ್ಲ ಸರಿಯಾಗಿ. ಸೊ ಹಳ್ಳಿಲೇ ಇದ್ದು ಏನು ಬಿಸ್ನೆಸ್ ಮಾಡ್ಬೋದು ಅಂತಲೂ ಒಂದು ಯೋಚನೆ ಇದ್ದು ಆಗಲಿಂದ. ಆಮೇಲೆ ಈಗ ನಾವು ಒಂದು 2010 ಆ ಥರ ಎಲ್ಲ ಇದಾಗ ಒಂಥರ ಹೋಮ್ ಸ್ಟೇ ಕಾನ್ಸೆಪ್ಟ್ ಸ್ವಲ್ಪ ಪ್ರಚಾರಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಇವನ್ ನಮ್ಮ ಸಕಲೇಶ್ಪುರದಲ್ಲಿ ಕೂಡ. ಸೊ ಅದೊಂದು ಯಾವಾಗಲೂ ಇತ್ತು, ಎರಡನೇ ಆರ್ಥಿಕ ಮೂಲ ಇರಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಹೋಮ್ ಸ್ಟೇ ಪ್ರಾರಂಭಿಸಿದ್ದು. 2014 ನಾವು ಹೋಮ್ ಸ್ಟೇ ಪ್ರಾರಂಭಿಸಿದ್ದು ಕಾನ ನಾನು 2014 ಹೋಮ್ ಸ್ಟೇ ಅನ್ನು ಪ್ರಾರಂಭ ಮಾಡಿದ್ರಿ. ಹಂತ ಹಂತವಾಗಿ ಹೇಗೆ ಇದನ್ನು ಕೂಡ ಬೆಳೆಸಿದ್ರಿ ಮತ್ತೆ ಈಗ ನಿಮ್ಮ ಒಂದು ಈ ಭಾಗದ ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರ ಆಗಿರ್ಬೋದು, ಅದನ್ನ ಇಲ್ಲಿಗೆ ಬರ್ತಕ್ಕಂಥ ಅತಿಥಿಗಳಿಗೆ ತಿಳಿಸುವ ಮತ್ತೆ ತಲುಪಿಸುವ ನಿಟ್ಟಿನಲ್ಲಿ ಹೇಗೆಲ್ಲ ಪ್ರಯತ್ನಗಳನ್ನು ಮಾಡಿದಿರಾ ಹೇಳಿ. ಖಂಡಿತ, ನಾನು ಹೋಮ್ ಸ್ಟೇ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಹೋಮ್ ಸ್ಟೇ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಒಂದು ಅತಿಥಿಯನ್ನ ಒಂದು ಸ್ಕೀಮ್ ಮಾಡಿ ಇದು ಬರ್ತಕ್ಕಂಥ ಒಂದು ವ್ಯಾಪಾರ ಅವಕಾಶ ಇದು. ಹೋಮ್ ಸ್ಟೇ ಅಂದರೆ ಹೆಸರೇ ಹೇಳೋ ಥರ ನಿಮ್ಮ ಮನೆಗೆ ಅತಿಥಿ ಬರ್ತಾರೆ, ಹೋಮ್ ನಿಮ್ಮ ಮನೆ, ಸ್ಟೇ ಅಲ್ಲಿ ಉಳಿತಾರೆ. ಸೊ ನಿಮ್ದು ಏನು ವಾಸಯೋಗ್ಯ ಮನೆಗಳಿದ್ದಾವೆ, ಅದು ಸುಸ್ಥಿತವಾದ ಮನೆಗಳಿದ್ದಾವೆ, ಅವುಗಳಲ್ಲಿ ನಿಮ್ಗೆ ಯಾವುದೋ ಐತಿಹಾಸಿಕ ಸ್ಥಳಗಳು ಅಥವಾ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಕ್ಕಪಕ್ಕ ಇರೋಂಥ ಜಾಗಗಳಿಗೆ ಅವರು ಪರ್ಮಿಷನ್ ಕೊಡ್ತಾರೆ. ಸೊ ಅತಿಥಿಗಳು ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಬಂದು ಉಳಿದು ನಿಮ್ಮ ಆಹಾರ ಶೈಲಿ, ನಿಮ್ಮ ಜೀವನ ಶೈಲಿನ ನೋಡಿಕೊಂಡು, ಫುಡ್ ಸ್ಟೈಲ್, ಲೈಫ್ ಸ್ಟೈಲು ಅದನ್ನು ನೋಡಿಕೊಂಡು ನಮಗೂ ಒಂದಷ್ಟು ದುಡ್ಡು ಕೊಟ್ಟು ಹೋಗೋ ಅಂಥದ್ದು ಇದು ಹೋಮ್ ಸ್ಟೇ ಆಗಿರುತ್ತೆ. ಸೊ ಅವರು ನಮ್ಮ ಮನೆಯ ಅತಿಥಿಗಳಾಗಿ ನಮ್ಮ ಮನೆಯಲ್ಲೇ ಉಳಿಯೋದು, ಅದು ಹೋಮ್ ಸ್ಟೇ ಕಾನ್ಸೆಪ್ಟ್. ಅದು ಈ ಥರ ಇದೆ. ನಾವು 2014 ನಾವು ಪ್ರಾರಂಭಿಸ್ದು, ನಾವು ಒಂದು ಇದರಲ್ಲಿ 2 ರೂಮು ಇಂದ ನಾವು ಪ್ರಾರಂಭಿಸಿದ್ದು. ಆಮೇಲೆ ಈಗ ಹಂತ ಹಂತವಾಗಿ 5 ರೂಮು ಈಗ ಇದೆ, 5 ರೂಮು ನಮ್ಮ ಪ್ಲಸ್ 1-6 ರೂಮು ನಮ್ಮ ಹೋಮ್ ಸ್ಟೇ ಲಿಮಿಟ್ ಇದೆ. 1 ರೂಮ್ನಲ್ಲಿ ನೀವು ಓನರ್ ಮಾಲೀಕರಾದ ಅವರು ಇರಲೇಬೇಕು. ಇನ್ನು 5 ರೂಮ್ನ ನೀವು ಮ್ಯಾಕ್ಸಿಮಮ್ 5 ರೂಮ್ಸ್ ಅದನ್ನು ನೀವು ಬರೋ ಅಂಥ ಅತಿಥಿಗಳಿಗೆ ಕೊಡ್ಬೋದು. ಅದು ಕರ್ನಾಟಕ ಸರ್ಕಾರದ್ದು ಹೋಮ್ ಸ್ಟೇ ರೂಲ್ಸ್ನಲ್ಲಿ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನಾವು 5 ರೂಮ್ಸ್ ಇದೆ ಈಗ, 1 ನಾವಿರ್ತೀವಿ, 4 ಗೆಸ್ಟ್ಗೆ ರೆಂಟ್ ಔಟ್ ಮಾಡ್ತೀವಿ. ಹೀಗೆ ವ್ಯವಸ್ಥೆಯನ್ನ ತಾವು ಮಾಡ್ಕೊಂಡಿದ್ದೀರಿ. ಯಾವುದೇ ಒಂದು ಹೋಮ್ ಸ್ಟೇಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಮೂಲಭೂತವಾಗಿ ಏನೇನು ಬೇಕಾಗುತ್ತೆ? ಬಹಳ ಮುಖ್ಯವಾಗಿ ಸರ್ಕಾರದಿಂದ ನಮಗೆ ಪರವಾನಿಗೆ ಬೇಕಾಗುತ್ತೆ. ಈ ಪರವಾನಿಗೆಯನ್ನು ಪಡಿತಕ್ಕಂಥದ್ದು ಹೇಗೆ, ಆ ಒಂದು ಪ್ರಕ್ರಿಯೆ ಹೇಗಿರುತ್ತೆ, ಅದರ ಬಗ್ಗೆ ಹೇಳಿ. ಕರ್ನಾಟಕ ಸರ್ಕಾರದ್ದು ಈಗ ಅವರಿಗೆ ಹೋಮ್ ಸ್ಟೇ ಮಾಡಬೇಕಂದ್ರೆ ಆಕ್ಚುಲಿ ನೀವು ಕಟ್ಟ ಅಂತ ಲೈಸೆನ್ಸು ಆ ಥರ ಏನಿರಲ್ಲ. ಯಾಕೆಂದರೆ ಅವರ ಪ್ರಕಾರ ನಿಮ್ದು ಏನು ಎಕ್ಸಿಸ್ಟಿಂಗ್ ರೂಮ್ಸ್ ಅಂತ ಹೇಳ್ತಾರೆ ಅವರು, ಅಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಏನು ವಾಸದ ಮನೆ ಇದೆ ಅದರಲ್ಲಿ ನಿಮಗೆ ಅತಿಥಿಗಳಿಗೆ ಅವಕಾಶ ಮಾಡಬೇಕು. ಆಲ್ಟ್ರೇಷನ್ನು ಅಥವಾ ಒಂದು ಸುಸ್ಥಿತವಾಗಿ ರೂಮ್ಗಳು ನೀಡಬೇಕು, ಬೇರೆ ಎಲ್ಲ ವ್ಯವಸ್ಥೆಗಳು ನೀಡಬೇಕು ಅನ್ನೋದು ಬಿಟ್ಟರೆ ಹೊಸದಾಗಿ ಕಟ್ಟಬೇಡಿ, ಅದು ನಿಮಗೆ ಲಾಸು ಕೊಂಡೋಗಿ ಹೋಗ್ಬೋದು ಅನ್ನೋದೇ ಅವರು ಹೇಳೋ ಅಂಥದ್ದು. ಇನ್ನು ದಾಖಲೆಗಳಿಗೆ ಬಂದರೆ ದಾಖಲೆಗಳು ನಿಮ್ಮ ಗ್ರಾಮ ಪಂಚಾಯತಿ NOC ತಗೊಂಬೇಕಾಗತ್ತೆ, ಆಮೇಲೆ ಪೊಲೀಸ್ ಇಲಾಖೆಯಿಂದ ನೀವು ನಿರಕ್ಷೇಪಣಾ ಪತ್ರ ತಗೊಂಬೇಕಾಗತ್ತೆ. ಅವೆರಡೂ ನೀವು ತಗೊಂಡು ನಿಮ್ಮ ಆಧಾರ್ ಕಾರ್ಡು, ನೀವು ಯಾವ ಜಾಗದಲ್ಲಿ ಮನೆ ಇದೆ ನಿಮ್ಮದು, ಅದರದ್ದು RTC ಭಾವಚಿತ್ರಗಳು, ಮತ್ತು ನೀವು ಇಲ್ಲೇವರೇನಕ್ಕೆ ವಸ ದೃಢೀಕರಣ ಪತ್ರ, ಅದನ್ನೆಲ್ಲ ತಗೊಂಡು ನೀವು ಪ್ರವಾಸೋದ್ಯಮ ಇಲಾಖೆ ಹಾಸನ ಜಿಲ್ಲೆ ಅಲ್ಲಿ ಅವರ ಇಲಾಖೆಗೆ, ಅವರ ಆಫೀಸಿಗೆ ನೀವು ಕೊಟ್ಟರೆ ಅವರು ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಅವರು ಇಲ್ಲಿ ಖುದ್ದಾಗಿ ಇಲ್ಲಿ ಬಂದು ನಿಮ್ಮ ಜಾಗನ ನೋಡಿ ಇದು ಹೋಮ್ಸ್ಟೇಗೆ ಸೂಕ್ತವಾಗಿದೆ ಅಂತ ಅನ್ನೋದಕ್ಕೆ ಆಮೇಲೆ ಅವರು ಪರ್ಮಿಷನ್ಸ್ ಕೊಡ್ತಾರೆ. ಆ ಪರ್ಮಿಷನ್ ಆದಮೇಲೆ ನೀವು ನಡೆಸ್ಕೊಂಡು ಗೆಸ್ಟ್ನ ತಗೊಂಬೋದು. ಅದು 5 ವರ್ಷಕ್ಕೆ ವ್ಯಾಲಿಡಿಟಿ ಇರುತ್ತೆ, ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದ್ರ ಹಿಂದೆನೆ ಒಂದಷ್ಟು ಕಂಡೀಷನ್ಸ್ ಕೂಡ ಇರುತ್ತೆ. ನೀವೇನಾರು ಆ ಕಂಡೀಷನ್ಸ್ ವೈಲೇಟ್ ಮಾಡಿದ್ರೆ ಅವರು ನಿಮ್ಮ ಲೈಸೆನ್ಸ್ ಕೂಡ ರದ್ದು ಮಾಡ್ಬೋದು. ಸೊ ಅದ ನಿಯಮಗಳಿಗೆ ಒಳಪಟ್ಟು ನಾವು ಉದ್ಯಮನ ನಡೆಸಬೇಕಾಗತ್ತೆ. 5 ವರ್ಷದ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಆದ್ಮೇಲೆ ಮತ್ತೆ ನೀವು ಅದನ್ನ ರಿನಿವಲ್ ಮಾಡ್ಕೊಂಡು ಮತ್ತೆ ಮುಂದುವರಿಸಬಹುದು. ಪರವಾನಗಿ ಸುಲಭವಾಗಿ ಸಿಗುತ್ತಾ? ಪರವಾನಗಿ ಸದ್ಯಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ವೈನಾಡ್ ದುರಂತ ಆದ್ಮೇಲೆ ಯಾವ್ದು ಅಲಿನೇಷನ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತ ಆಗಿ, ಮತ್ತೆ ಇಲ್ಲೂ ಕೂಡ ಯಾವುದೇ ಪರವಾನಗಿಗಳು ಈಗ ಕಳೆದ 1-1.5 ವರ್ಷದಿಂದ ಕೊಟ್ಟಿರೋದಿಲ್ಲ. ಈವನ್ ನಮ್ಮದು ಎಲ್ಲ ರಿನಿವಲ್ ಇದೆ, ನಾವು ಎಲ್ಲ ಅಪ್ಲೈ ಮಾಡಿದೀವಿ, ಇನ್ನು ಅವರು ವಾಪಸ್ ಬಂದು ನೋಡಿಲ್ಲ, ಯಾವ್ದು ಸ್ಥಳ ಪರಿಶೀಲನೆ ಮಾಡಿ ಪರ್ಮಿಷನ್ಸ್ ಕೊಟ್ಟಿರಲ್ಲ, ನಡೀತಾ ಇದೆ. ಹಾಗೆ ನಿಮ್ಮ ಕಾನನ ಹೋಮ್ಸ್ಟೇಯಲ್ಲಿ ಏನೆಲ್ಲ ಸೌಕರ್ಯಗಳು ಇದಾವೆ ಇಲ್ಲಿ ಬರುವಂತಹ ಅತಿಥಿಗಳಿಗೆ? ನಾನು ಇನ್ನೊಂದು ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಹೇಳ್ತೀನಿ ಎಲ್ಲ ಜನರಲ್ ಪಬ್ಲಿಕ್ ಗೊತ್ತಾಗ್ಲಿ ಅಂತ ಹೇಳಿ. ಜನರಲಿ ಏನು ನಮ್ಗೆ ಗೆಸ್ಟ್ಗಳು ಕಾಲ್ ಮಾಡೋದು ಮತ್ತೆ ಹೊರಗಡೆಯವ್ರು ಏನ್ ಮಾಡೋದು, ಏನ್ ಫೆಸಿಲಿಟೀಸ್ ಇದೆ ಅಂತ ಕೇಳ್ತಾರೆ. ತುಂಬಾ ಫೆಸಿಲಿಟೀಸ್ ಕೊಡೋದಕ್ಕೆ ಹೋಮ್ ಸ್ಟೇ ಅಷ್ಟು ಇರಲ್ಲ ಇದು. ನೀವು ಅದು ಒಂದು ಅನುಭವ, ನೀವು ನಮ್ಮ ಮನೆಗೆ ಬರ್ತೀರಾ. ನಮ್ಮ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಅಂದ್ರೆ, ಲೈಫ್ ಸ್ಟೈಲ್ ಏನಂದ್ರೆ ಒಬ್ಬ ಬೆಳೆಗಾರನ, ನಾವು ಬೆಳೆಗಾರರಾದ್ರಿಂದ ನಮ್ಮ ಬೆಳೆಗಾರಂದ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ, ದಿನ ಬೆಳಗ್ಗೆ ಅದನ್ನ ಕಾಫಿ ತೋಟ ನೋಡ್ತಾನೆ, ಏನ್ ಬೆಳಿತೀವಿ, ಏನ್ ಮಾಡ್ತೀವಿ, ಕಾಫಿ ತೋಟದಲ್ಲಿ ಏನ್ ಕೆಲಸಗಳು ಮಾಡ್ತೀವಿ ಅದ್ರ ಪರಿಚಯ ಮಾಡಿಕೊಡ್ಬೇಕು. ಅದು ಹಣ್ಣು ಕೊಯ್ತಾ ಇದ್ರೆ ನೀವು ಕರ್ಕೊಂಡೋಗಿ ಅವ್ರನ್ನ ಹಣ್ಣು ಕೊಯ್ಸ್ಬೋದು, ಅಥವಾ ನಿಮ್ಮ ತೋಟದಲ್ಲಿ ಹೂವು ಅರಳಿದೆ ಅವತ್ತಿನ ದಿನ ಅಂದ್ರೆ ಕರ್ಕೊಂಡೋಗಿ ಹೂವಿನ ಇದು ಮಾಡ್ಬೋದು. ಏನು ಇಲ್ದಿದ್ರೂ ನೀವು ಕರ್ಕೊಂಡೋಗಿ ಕಾಫಿ ಬೆಳೆಯೋದು ಹೇಗೆ, ಅದು ನಿಮ್ಮ ತೋಟದಿಂದ ಹೇಗೆ ನಿಮ್ಮ ಕಪ್ಪವ್ರಿಗೆ ಬರೋಕೆ ಪ್ರೋಸೆಸ್ ಏನಿದೆ ಅದ್ರ ಬಗ್ಗೆ ವಿವರಣೆ ಕೊಡ್ಬೋದು. ಮತ್ತೆ ಊಟ ತಿಂಡಿಗಳಲ್ಲಿ ನಮ್ಮ ಸ್ಥಳೀಯವಾಗಿ ಏನ್ ಮಾಡ್ತೀವಿ, ನಾವು ನಮ್ಮ ಮನೆಯಲ್ಲಿ ಏನ್ ಮಾಡ್ತೀವಿ, ಆ ತರ ಬೆಸ್ಟ್ ಫುಡ್ನ ನೀವು ಕ್ಲೀನ್ ಫುಡ್ನ ನೀವು ಸರ್ವ್ ಮಾಡಬೇಕಾಗತ್ತೆ. ನಿಮ್ಗೆ ಯಾವುದೇ ರೆಸ್ಟೋರೆಂಟ್ ಅಥವಾ ರೆಸಾರ್ಟ್ದು ನಿಮ್ಗೆ ಲೈಸೆನ್ಸ್ ಇರಲ್ಲ. ಹೋಮ್ ಸ್ಟೇ ಅಂದ್ರೆ ನಿಮ್ಮ ಮನೆ ಊಟನ ನೀವು ವ್ಯವಸ್ಥಿತವಾಗಿ ಬಡಿಸಬೇಕಾಗತ್ತೆ. ಲೈಫ್ ಸ್ಟೈಲ್ ಅಂದ್ರೆ ನಾವು ಕಾಫಿ ಬೆಳೆಗಾರರಿಂದ ನಮ್ಮ ಲೈಫ್ ಸ್ಟೈಲ್ ಏನಾಗಿರುತ್ತೆ, ಇವನ್ ನಮ್ಮ ಮಕ್ಕಳು ನಮ್ಮ ಜೊತೆ ಇರಲ್ಲ ಹೊರಗಡೆ ಓದ್ತಾ ಇರ್ತಾರೆ ಅಂತದ್ ಕೂಡ ಪರಿಚಯ ಆಗುತ್ತೆ. ಎಷ್ಟೋ ಗೆಸ್ಟ್ಗಳು ನಿಮ್ಮ ಮಕ್ಕಳು ನಿಮ್ಮ ಜೊತೆನೆಲ್ಲ ಹೊರಗಡೆ ಓದ್ತಾರ ಅನ್ನೋ ದೊಡ್ಡ ವಿಷಯನೇ ಆಗಿರುತ್ತೆ ಅವರಿಗೆ. ಸೊ ಆ ಲೈಫ್ ಸ್ಟೈಲು ಅದು ಗೊತ್ತಾಗುತ್ತೆ. ಈ ಥರ ವಿಷಯಗಳು ಇದು ಮಾಡಬೇಕಾಗತ್ತೆ. ಅಥವಾ ನಮ್ಮ ಸುತ್ತಮುತ್ತನೇ ಯಾವ್ದಾದ್ರು ಐತಿಹಾಸಿಕ ಸ್ಥಳಗಳಿರುತ್ತೆ, ಅದ್ರ ಬಗ್ಗೆ ನಾವು ವಿವರಗಳು ಕೊಟ್ಟಾಗ ಅವ್ರು ಹೋಗಿ ನೋಡ್ಕೊಂಬರ್ತಾರೆ. ಅಥವಾ ನಮ್ಮೂರಿಂದ ಯಾವುದೋ ಒಂದು ಹಳೆ ದೇವಸ್ಥಾನ ಇದೆ, ಅದಕ್ಕೇನೋ ಒಂದು ಹಿನ್ನೆಲೆ ಇದೆ, ಅದಕ್ಕೆ ನಾವು ಅಲ್ಲಿ ಕರ್ಕೊಂಡೋಗಿ ಅದ್ರ ಬಗ್ಗೆ ವಿವರಗಳು ಹೇಳಿದಾಗ ಅದಿದಾಗತ್ತೆ. ಸುತ್ತಮುತ್ತ ಪ್ರವಾಸಿ ತಾಣಗಳಿದ್ದಾವೆ, ಜಲಪಾತಗಳಿದ್ದಾವೆ, ಅವಾಗೆಲ್ಲ ನಾವು ಈ ತರ ಹೋಗಿ ಬನ್ನಿ, ಈ ಸೀಸನ್ ಇದಕ್ಕೆ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಬಂದ ಅತಿಥಿಗಳಿಗೆ ಹೇಳಿದಾಗ ನಾವೊಂದು ಮಾರ್ಗಸೂಚಿ ಎಲ್ಲ ಹೇಳಿದಾಗ ಅವ್ರು ಹೋಗಿ ಬರ್ತಾರೆ. ಪ್ರಕೃತಿ ಜೊತೆ ಒಂದಿನ 2 ದಿನ 3 ದಿನ ಇಲ್ಲಿದ್ದು ನಮ್ಮ ಜೊತೆನೂ ಶುದ್ಧವಾದ ಒಳ್ಳೆ ಊಟ ಮಾಡಿ ಒಂದು ಒಳ್ಳೆ ಬಾಂಧವ್ಯ ಹೊಂದ್ಕೊಂಡು ವಾಪಸ್ ಅವರು ಒಳ್ಳೆ ಮೆಮೊರಿಗಳ ಜೊತೆ ಅವರ ಯಾಂತ್ರಿಕ ಬದುಕಿಗೆ ಮತ್ತೆ ಹೋಗ್ತಾರೆ ಅವರು. ಅದು ಹೋಮ್ಸ್ಟೇಗಳ ಸರ್ವಿಸ್. ಅದು ಹೋಮ್ಸ್ಟೇ ಅನ್ನುವಂಥದ್ದನ್ನು ಮಾಡ್ಕೊಂಡಾಗ ಪ್ರತಿ ದಿವಸವೂ ಕೂಡ ಅತಿಥಿಗಳು ಇರ್ತಾರೆ. ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಇವತ್ತು ಇಲ್ಲದೇ ಇರ್ಬೋದು, ಇನ್ನು ಸ್ವಲ್ಪ ಹೊತ್ತಿಗೆ ಅತಿಥಿಗಳು ಬರ್ಬೋದು, ಅಥವಾ ನಾಳೆ ಬರ್ಬೋದು, ನಾಡದಿಲ್ಲದೆ ಇರ್ಬೋದು. ಈ ಥರದ ಒಂದಷ್ಟು ಏರಿಳಿತವೂ ಕೂಡ ಇರುತ್ತೆ. ಇದು ಬೆಳೆಗಾರರಾಗಿ ನಿಮ್ಮ ನಿತ್ಯದ ಕೆಲಸಗಳ ಮೇಲೆ ಏನಾದರೂ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಹೋಮ್ಸ್ಟೇ ಅಂತ ಅಂದರೆ ಅದು ನಮ್ಮ ಸಕಲೇಶ್ಪುರ ಭಾಗದಲ್ಲಿರೋ ಹೋಮ್ಸ್ಟೇಗಳು ಅಂತೂ ಬಹುತೇಕ ವಾರಾಂತ್ಯದಲ್ಲಿ ನಡೀತವೆ. ಪ್ರತಿ ಸೋಮವಾರದಿಂದ ಶುಕ್ರವಾರ ತನಕ ಒಂದು ಹೋಟೆಲ್ ಬಿಸ್ನೆಸ್ ಥರ ಖಂಡಿತ ನಡೆಯಲ್ಲ. ವಾರಾಂತ್ಯದಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಧ್ಯದಲ್ಲೂ ಬರಬಹುದು, ಬಟ್ ಶೇಕಡಾವಾರು ಕಡಿಮೆ ಇರುತ್ತೆ. ನಾವೇನು ಮಾಡ್ತೀವಿ ಅಂದರೆ ಯಾವುದೇ ಅತಿಥಿಗಳು ಜೊತೆ ಮಾತಾಡಿದಾಗ ನಮ್ದು ಅವ್ರು ಬರ್ತಾವ್ರೆ ಅಂತ ಅಂದರೆ ಮುಂಚೆನೇ ಅವ್ರದ್ದು ಕನ್ಫರ್ಮೇಷನ್ ಕೊಟ್ಟಿರ್ತಾರೆ ನಮಗೆ. ಸೊ ಅದ್ರ ಪ್ರಕಾರ ನಾವು ಅದಕ್ಕೆ ಸಿದ್ಧತೆಗಳು ಮಾಡ್ಕೊಬೇಕಾಗತ್ತೆ. ಯಾಕೆ ನಾವು ಹಳ್ಳಿ ಪ್ರದೇಶಗಳಲ್ಲಿ ಎಲ್ಲ ನಾವು ಇರೋದ್ರಿಂದ ಈವನ್ ತರಕಾರಿ ಬೇಕು ಅಂದ್ರೆ ನಾವು 3-4 ಕಿಲೋಮೀಟರ್ಗೆ ಹೋಗಬೇಕಾಗತ್ತೆ. ಮತ್ತು ನಾವು ನಮ್ಮ ದೈನಂದಿನ ಕಾಫಿ ತೋಟಗಳ ಚಟುವಟಿಕೆಗಳು ತೊಡಗಿರೋದ್ರಿಂದ ಮಧ್ಯದಲ್ಲಿ ಬಂದ ತಕ್ಷಣ ನಾವು ಅವ್ರಿಗೆ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡ್ತೀವಿ, ನಾವು ಮುಂಚೆನೆ ಬುಕಿಂಗ್ ಯಾರು ಕಾಯ್ದಿರಿಸಿರ್ತಾರೆ ಅವ್ರಿಗೂ ಆಪರೇಟ್ ಮಾಡಿದಾಗ ಏನು ಅಂದರೆ ನಾವು ವ್ಯವಸ್ಥಿತವಾಗಿ ಎಲ್ಲ ಕೆಲಸಗಳ ತಯಾರಿಗಳನ್ನ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಹೋಮ್ ಸ್ಟೇ ಮಾಡಿದಾಗ ನಮಗೆ ನೀವು ಹೇಳಿದಾಗೆ ನಮ್ಮ ಕಾಫಿ ತೋಟದ ಕೆಲಸಗಳಿಗೂ ಸ್ವಲ್ಪ ಹೊಡೆತ ಬೀಳ್ತಾ ಇರುತ್ತೆ. ಅಲ್ಲಿಗೆ ಬರೋ ಸ್ಟಾಫ್ನೇ ಲೇಬರ್ನೇ ಇಲ್ಲಿಗೆ ಕರ್ಕೊಳ್ತಾ ಇರ್ತೀವಿ. ಸೊ ಇದೆಲ್ಲ ಮಾಡ್ತಾ ಇರೋದ್ರಿಂದ ಎರಡೂ ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಆಗ ಯಾವುದೋ ಅಚಾನಕ್ ಬಂದು ಅತಿಥಿಗಳನ್ನ ನಾವು ಹೋಸ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಆದರೂ ಕೂಡ ನಿರ್ವಹಣೆ ಮಾಡಬೇಕು, ಕೆಲವು ಸಲ ನಿರ್ವಹಣೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಅವರು ಬಂದಿರ್ತಾರೆ ನಮ್ಮ ಜಾಗಗಳಿಗೆ. ಆದರೆ ಯಾವತ್ತೂ ಅಡ್ವಾನ್ಸ್ ಬುಕಿಂಗ್ ಮಾಡೋದ್ರಿಂದ ಅವ್ರಿಗೂ ಆರಾಮಿರುತ್ತೆ, ನಮಗೂ ಆರಾಮಿರುತ್ತೆ. ನಾವು ಎಲ್ಲ ಸುಸಜ್ಜಿತವಾಗಿ ಅವ್ರು ರೆಡಿ ಮಾಡಿ ರೂಮ್ ಎಲ್ಲ ಕ್ಲೀನ್ ಮಾಡಿ ಊಟ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅವ್ರ ಸಮಯಕ್ಕೆ ನಾವು ಕಾಯ್ತಾ ಇರ್ತೀವಿ. ಆಗ ಅತಿಥಿಗಳು ಅಂತ ಅಂದಾಗ ನೀವು ಹೇಳಿದಾಗೆ ಅವ್ರಿಗೆ ಊಟ ಉಪಚಾರವನ್ನ ಮಾಡಬೇಕಾಗುತ್ತೆ, ಮತ್ತೆ ಸ್ವಲ್ಪ ಸ್ವಚ್ಛತೆಯನ್ನ ಕಾಪಾಡಬೇಕಾಗುತ್ತೆ, ಅವರ ಅಗತ್ಯಗಳು ಏನಿದ್ದಾವೋ ಅವುಗಳನ್ನ ಪೂರೈಸಬೇಕಾಗುತ್ತೆ. ಇದೆಲ್ಲದನ್ನು ಕೂಡ ನೀವು ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಪರಿಪೂರ್ಣವಾಗಿ? ಖಂಡಿತ. ಈಗ ಜನರಲ್ ಪರ್ಸೆಪ್ಷನ್ ಏನಿದೆ ಅಂತ ಅಂದ್ರೆ, ಹೋಮ್ ಸ್ಟೇಗಳು ಅಂತ ಅಂದಾಕ್ಷಣ ಅಲ್ಲಿ ಬರದೇ ಮೋಜು ಮಸ್ತಿಗಾಗಿ ಜನ ಬರ್ತಾರೆ ಅನ್ನೋದೊಂದು, ಸಾಕಷ್ಟು ನಮ್ಮ ಇಲ್ಲಿ ಸ್ಥಳೀಯರಾಗಿರ್ಬೋದು ಅಥವಾ ಹೊರಗಡೆಯವ್ರಿಗಾಗಿರ್ಬೋದು ಆ ಥರ ಒಂದು ಇದೆ, ಎಲ್ಲರಿಗೂ ಒಂದು ಇದಿದೆ. ಹೋಮ್ ಸ್ಟೇ ಅಂದರೆ ಮೋಜು ಮಸ್ತಿಗೆ ತಾಣ ಅಂತ, ಅದನ್ನು ನಾನು ಇವತ್ತಿಂದ ಸ್ಪಷ್ಟವಾಗಿ ಹೇಳಲಿಕ್ಕಿರ್ದು, ಅದು ಮೋಜು ಮಸ್ತಿಗೆ ತಾಣ ಅಲ್ಲ, ಅದು ಒಂದು ಭಾಗ ಆಗಿರ್ಬೋದು ಖಂಡಿತ. ಆದರೆ ಅದಕ್ಕಿಂತ ಮಿಗಿಲಾಗಿ ಅವ್ರು ಬರೀ ಮೋಜು ಮಸ್ತಿ ಮಾಡೋದೇ ಅಂದರೆ, ಈಗ ನಮಗೆ ಬೆಂಗಳೂರವರೇ ಹೆಚ್ಚಿಗೆ ಬರ್ತಾ ಇರ್ತಾರೆ, ಸೊ ಅಲ್ಲಿಂದ 250 ಕಿಲೋಮೀಟರ್ ಅವ್ರು ಡ್ರೈವ್ ಮಾಡ್ಕೊಬಂದು ಇಲ್ಲಿ ಯಾವುದೋ ಒಂದು ಸಣ್ಣ ಹಳ್ಳಿಲಿರೋ ಒಂದು ಇದಕ್ಕಾಗಿ ಬಂದು ಇಲ್ಲಿ ಬಂದು ಮೋಜು ಮಸ್ತಿ ಮಾಡಬೇಕು ಅನ್ನೋದು ಏನಿರಲ್ಲ, ಅವ್ರಿಗೆ ಬೇಕಾದ ಫೆಸಿಲಿಟಿ ಅವರಿಗೆ ನಗರಗಳಲ್ಲೇ ಸಿಗುತ್ತೆ. ಇಲ್ಲಿಗೆ ಏನಕ್ಕೆ ಬರ್ತಾರೆ ಅವರು, ಫಸ್ಟ್ ನಮ್ದು ಏನು ಅಂತ ಅಂದರೆ ಪ್ರಕೃತಿ, ಈ ಪ್ರಕೃತಿ, ಈ ತಣ್ಣಂಗಿನ ಗಾಳಿ, ಒಂದು ಮಂಜು ಮುಸುಕಿದ ವಾತಾವರಣಗಳು, ಪ್ರಶಾಂತತೆ. ಎಷ್ಟೋ ಜನಕ್ಕೆ ಇಷ್ಟು ಪ್ರಶಾಂತವಾಗಿ ಒಂದು ಜಾಗ ಇರ್ಬೋದು ಅನ್ನೋದೇ ಗೊತ್ತಿರಲ್ಲ. ಸೊ ಇದು ನಮ್ಮ USP, ನಮ್ಮ ಸಕಲೇಶ್ಪುರ ಆಗಲಿ ಯಾವುದೇ ಪ್ರವಾಸಿ ತಾಣಗಳಾಗಲಿ, ಸಕಲೇಶ್ಪುರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಜಲಪಾತಗಳಾಗಲಿ, ಇಲ್ಲಿ ಬೆಟ್ಟ ಗುಡ್ಡಗಳಾಗಲಿ, ಇಲ್ಲಿ ನಮ್ಮ ಕಾಫಿ ತೋಟಗಳಾಗಲಿ, ಅದ್ರ ಮಧ್ಯದಲ್ಲಿ ನಾವು ಪ್ರಶಾಂತವಾಗಿ ಕ್ವೈಟ್ ಆಗಿ ಜೀವನ ಮಾಡ್ತಾ ಇದೀವಲ್ಲ, ಇದೇ ನಮ್ಮ ಇದು ಬಿಟ್ಟರೆ ಮೋಜು ಮಸ್ತಿಗೆ ಇದೊಂದು ತಾಣ ಅಲ್ಲ. ಅವ್ರು ಇಲ್ಲಿ ಬರ್ತಾರೆ ನಮ್ಮ ಜೊತೆ ಒಂದು ಉತ್ತಮ ಬಾಂಧವ್ಯ ಇದ್ದು 2-3 ದಿನ ಇರ್ತಾರೆ, ನಾವು ಕೊಡೋ ಒಂದು ಲೋಕಲ್ ಫುಡ್ನ ಪರಿಚಯ ಮಾಡಿಕೊಡ್ತೀವಿ ನಾವು ಅವರಿಗೆ, ಅದ್ರ ಬಗ್ಗೆ ಹಿನ್ನೆಲೆ ಹೇಳ್ತೀವಿ ನಾವು, ಅದನ್ನು ಎಲ್ಲ ಅವ್ರು ಖಂಡಿತ ಆಸಕ್ತವಾಗಿ ಇದು ಮಾಡ್ತಾರೆ. ಅವರೆಲ್ಲ ರೆಸ್ಪಾನ್ಸಿಬಲ್ ಗೆಸ್ಟ್ ಕೂಡ ಆಗಿರ್ತಾರೆ. ಬರೀ ಮೋಜು ಮಸ್ತಿಗೆ ಒಂದೇ ಹೋಮ್ ಸ್ಟೇಗಳಿಗೆ ಬರ್ತಾರೆ ಅಂದರೆ ಅದು ತಪ್ಪಾಗುತ್ತೆ. ಅದಕ್ಕೆ ಒಂದೇ ಪಾಯಿಂಟಿಗೆ ಬರೋ ಅತಿಥಿಗಳು ಅಂದರೆ ಸಾರಿ ಟು ಸೇ, ಅವರು ಅಷ್ಟು ಜವಾಬ್ದಾರಿಯುತ ಟ್ರಾವೆಲರ್ಸು ಆಗಿರಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಇಲ್ಲಿಯ ಅಂತ ಅಂದ್ರೆ ಈ ಭಾಗದ ಆಚಾರ ವಿಚಾರಗಳನ್ನ, ಆಹಾರ ವಿಹಾರವನ್ನ ಪರಿಚಯಿಸ್ತಕ್ಕಂಥ ಒಂದು ಜವಾಬ್ದಾರಿಯೂ ಕೂಡ ನಿಮ್ದು ಇರುತ್ತೆ. ಅದನ್ನ ಹೇಗೆ ಪರಿಚಯಿಸ್ತಾ ಇದ್ದೀರಿ, ಅದಕ್ಕೆ ಅವರ ಪ್ರತಿಕ್ರಿಯೆಗಳು ಹೇಗಿರುತ್ತೆ? ಖಂಡಿತ. ನಮ್ದು ಆಹಾರ ಶೈಲಿ ಅಂದ ತಕ್ಷಣ ನಾವು ಸ್ಥಳೀಯವಾಗಿ ಇಲ್ಲಿ ನಮ್ಮ ಮಲೆನಾಡಲ್ಲಿ ಏನು ಮಾಡ್ತೀವಿ, ನಾವು ಅಕ್ಕಿ ರೊಟ್ಟಿ ನಮ್ಮ ಬೇಸಿಕ್ ಫುಡ್ ಇರುತ್ತೆ, ಅಕ್ಕಿ ರೊಟ್ಟಿ ಪರಿಚಯ ಮಾಡಿಕೊಡ್ತೀವಿ, ಕಡುಬು ಅಂತ ಹೇಳ್ತೀವಿ, ಶಾವಿಗೆ ಅಂತ ಹೇಳ್ತೀವಿ, ಬೆಣ್ಣೆ ಕಡುಬು ಅಂತ ಹೇಳ್ತೀವಿ. ಶಾವಿಗೆ ಮಾಡಿದ್ರೆ ವೆಜಿಟೇರಿಯನ್ಸ್ ಆದರೆ ಅದಕ್ಕೆ ಕಾಯಾಲು ಅದು ಕಾಂಬಿನೇಷನ್, ಅದೇ ಒಂದು ನಾನ್ ವೆಜ್ ಅವ್ರಿಗಾದ್ರೆ ಅದು ಕೋಳಿ ಸಾರು ಜೊತೆ ಕಾಂಬಿನೇಷನ್ ಇರುತ್ತೆ. ಆ ಥರ ಎಲ್ಲ ಹೇಳಿ ಅವರಿಗೆ ನೋಡಿ ಇದನ್ನು ನಾವು ಈ ಥರ ಬಳಸ್ತೀವಿ, ಆಹಾರದ ಮಾಡೋ ಪದ್ಧತಿನ ಕೂಡ ಹೇಳ್ತೀವಿ, ತಂದು ರೆಡಿಮೇಡ್ ಮಾಡೋ ಅಂಥದ್ದೆಲ್ಲ ಶಾವಿಗೆನ ನಾವು ಒತ್ತು ಶಾವಿಗೆ ಇಲ್ಲಿ ಮಾಡಿ ತೋರಿಸ್ತೀವಿ, ಏನಾದರೂ ಆಸಕ್ತಿ ಇದ್ರೆ ಬನ್ನಿ ಅಂತ ಹೇಳ್ತೀವಿ. ಫ್ಯಾಮಿಲಿ ಇದ್ದ ಖಂಡಿತ ಅವರು ಬಂದು ನೋಡ್ತಾರೆ, ನಾವು ರೊಟ್ಟಿ ಮಾಡೋದ ಮರಗೆ ಅಂತ ಒಂದು ಮರದ್ದು ಇರುತ್ತೆ, ಅದನ್ನ ನೋಡಿ ಅಷ್ಟೋ ಜನ ಆಶ್ಚರ್ಯಚಕಿತ ಆಗ್ತಾರೆ, ಓ ಈ ಥರದ್ದೊಂದು ಮರದ ಇರಲ್ಲಿ ಮಾಡ್ಬೋದಾ ಅಂತ ಹೇಳಿ. ಹೀಗೆ ಆಹಾರ ಶೈಲಿದು. ಮತ್ತೆ ಸುತ್ತಮುತ್ತ ಯಾವುದೋ ಒಂದು ಜಾತ್ರೆ ನಡೀತಾ ಇದೆ ಅಥವಾ ಯಾವುದೋ ಒಂದು ಸುಗ್ಗಿ ನಡೀತಾ ಇದೆ ಅಂದರೆ ನಾವು ಅಲ್ಲಿಗೆ ಅವರಿಗೆ ಕರ್ಕೊಂಡು ಹೋಗ್ತೀವಿ, ಅದು ನೋಡ್ಕೊಂಬನ್ನಿ ಅಂತ ಸಲಹೆ ಕೊಡ್ತೀವಿ, ಯಾಕೆಂದರೆ ಸ್ಥಳೀಯ ಆಚರಣೆಗಳು ಕೂಡ ಅವರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಅದು ಕೂಡ ಮಾಡ್ತೀವಿ. ಒಂದು ಹೋಮ್ ಸ್ಟೇಯನ್ನ ಮುನ್ನಡೆಸಿಕೊಂಡು ಹೋಗುವ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಮತ್ತು ಸವಾಲುಗಳಿರುತ್ತೆ, ಅದನ್ನು ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಿ? ಒಂದು ಪಾಸಿಟಿವ್ ಇದು ನಾನು ಫಸ್ಟ್ ಹೇಳ್ಬಿಡ್ತೀನಿ, ಹೋಮ್ ಸ್ಟೇ ಅಂತ ಅಂದರೆ ಈಗ ಯಾವುದೇ ಅನುಭವಕ್ಕೆ ಕೋಶ ಓದ್ ನೋಡು ದೇಶ ಸುತ್ತ ನೋಡು ಅನ್ನೋ ಒಂದು ಮಾತಿದೆ. ಈಗ ದೇಶ ಸುತ್ತ ಬರೋದು ಅನ್ನೋದಕ್ಕಿಂತ ಈಗ ದೇಶನೇ ನಮ್ಮ ಹತ್ರ ಬರ್ತಾ ಇದೆ, ಯಾಕೆಂದರೆ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಜನ ಬರ್ತಾರೆ, ಐ ಟಿ ಅವ್ರು ಇರ್ಬೋದು, ಬೇರೆ ಬೇರೆ ಪ್ರೊಫೆಷನಲ್ಸ್ ಇರ್ಬೋದು, ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ದೇಶದವರು, ನಮ್ಮ ಮನೆಗೆ ಬಂದು ನಾವು ಅವ್ರ ಜೊತೆ ಮಾತಾಡಿ ನಮಗೊಂದು ಇಂಟ್ರಾಕ್ಷನ್ ಇರುತ್ತೆ, ಅವ್ರ ನಾಲೆಡ್ಜ್ ಏನು, ಅವರೇನು ಒಳ್ಳೊಳ್ಳೆ ಸಾಧಕರು ಇರ್ತಾರೆ, ಸೊ ಅವ್ರದ್ದು ಎಲ್ಲ ಅನುಭವ ಆಗುತ್ತೆ. ಸೊ ನಾವು ಸುತ್ತಾಡೋ ಜೊತೆಗೆ ಏನು ಅನುಭವ ಬರುತ್ತೆ ಅದು ಅವರೇ ತಂದು ಇಲ್ಲಿ ನಮಗೆ ಕೊಟ್ಟು ಹೋಗ್ತಾರೆ ಅಂದರೂ ತಪ್ಪಾಗಲಾರ್ದು. ಮತ್ತು ನಾನು ಹೇಗೆ ನೋಡ್ತೀನಿ ಇದನ್ನು ಅಂತ ಅಂದರೆ, ಹೋಮ್ ಸ್ಟೇ ಅಂದರೆ ಪಾಸಿಟಿವ್ ವೈಬ್ಸ್ ಇರೋ ಅಂಥ ಕೆಲಸ. ಇಲ್ಲಿ ಯಾರೋ ಸ್ನೇಹಿತರುಗಳು ಬರ್ತಾರೆ ಅಥವಾ ಯಾರೋ ಒಂದು ಫ್ಯಾಮಿಲಿ ಬರ್ತಾರೆ, ಅವ್ರು ಕೂತ್ಕೊಂಡು ಗಂಟೆಗಟ್ಟಲೆ ಹರಟೆ ಹೊಟ್ಕೊಂಡು ಜೋರು ನಗಾಡ್ತಾ ಇರ್ತಾರೆ. ಯಾವ ಬಿಸ್ನೆಸ್ಸಲ್ಲೂ ನಿಮ್ಗೆ ಆ ಥರ ಪಾಸಿಟಿವ್ ವೈಬ್ಸ್ ಇರೋ ಅಂಥದ್ದು ಎಲ್ಲ ಕಡೆ ಸಿಗಲ್ಲ, ದುಡ್ಡು ಸಿಗ್ತಾ ಇರ್ಬೋದು, ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ನಿಮಗೆ ಪಾಸಿಟಿವ್ ವೈಬ್ಸ್ ಏನು ಸಿಗಲ್ಲ, ಅಲ್ಲೂ ಅವ್ರಿಗೆ ದುಡ್ಡು ಇರ್ತಾ ಇರ್ಬೋದು ಅದಲ್ಲ, ಬಟ್ ಇಲ್ಲಿ ನಮ್ಗೆ ಪಾಸಿಟಿವ್ ವೈಬ್ಸ್ ಸಿಗೋಂಥದ್ದು, ಅವ್ರ ಖುಷಿ ಅಂದಾಗ ನಮಗೂ ಏನು ಬೇಜಾರಾಗಿ ಇಟ್ಕೊಳಕ್ಕೆ ಏನಾಗಲ್ಲ, ನಾವು ಖುಷಿ ಪಡ್ತೀವಿ ಅದ್ರ ಜೊತೆ. ಸೊ ಆ ಥರ ಬಿಸ್ನೆಸ್ ನನ್ನ ಪಾಸಿಟಿವ್ ಸೈಡ್ ನಾನು ಹೋಮ್ ಸ್ಟೇ ನೋಡೋದು ಆ ರೀತಿ ಇದೆ. ಖಂಡಿತ ಚಾಲೆಂಜಸ್ ಇದ್ದೇ ಇದೆ, ಯಾವುದೇ ಫೀಲ್ಡಲ್ಲೂ ಚಾಲೆಂಜಸ್ ಇಲ್ಲದೆ ಇರೋಂಥ ಯಾವುದೂ ಫೀಲ್ಡ್ ಇರಲ್ಲ. ಮತ್ತು ನಿಮಗೆ ಎಲ್ಲಿ ಲಾಭಾಂಶ ಜಾಸ್ತಿ ಇರುತ್ತೆ ಆರ್ಥಿಕವಾಗಿ ಅಲ್ಲಿ ಚಾಲೆಂಜಸ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಮೀಟಿಂಗ್ ಪೀಪಲ್ ಆ್ಯಂಡ್ ಪೀಪಲ್ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಖಂಡಿತ ಅದು ಇದೇ ಇರುತ್ತೆ. ಮತ್ತು ಹೋಮ್ ಸ್ಟೇಲಿ ಬಂದಾಗ ಅವ್ರಿಗೆ ಏನಂತ ಕೆಲವರು ಏನಂತಾರೆ ಅಂದರೆ, ನಮ್ಗೆ ಈ ಫುಡ್ ಬೇಡ ಇದು ಬೇಕು, ವಿ ವಿಲ್ ಪೇ ಫಾರ್ ಇಟ್ ಅಂತಾರೆ, ಕೆಲವರು ಇರ್ತಾರೆ ಪರ್ಸೆಂಟೇಜು. ಸೊ ಅದನ್ನೆಲ್ಲ ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು ಅಂದರೆ, ನಿಮ್ಮ ಬುಕಿಂಗ್ನಲ್ಲಿ ನಿಮ್ಮ ಹೋಮ್ ಸ್ಟೇ ಹೇಗಿದೆ ಅನ್ನೋದು ನೀವು ತುಂಬ ಕ್ಲಿಯರಾಗಿ ಹೇಳಿಬಿಟ್ರೆ ನಿಮ್ಮ 99 ಭಾಗ ಸಮಸ್ಯೆಗಳು ತೀರೋಗ್ಬಿಡ್ತಾವಲ್ಲ. ಇನ್ನು ಇಲ್ಲಿ ಬರ್ತಿದ್ದಂಗೆ ಬಿಸಿನೀರು ವ್ಯವಸ್ಥೆ ಆಗಲಿ, ನಿಮ್ಮ ರೂಮ್ ಶುಚಿತ್ವವಾಗಲಿ, ಹೊರಭಾಗದ ಶುಚಿತ್ವವಾಗಲಿ, ಅದೆಲ್ಲ ನಮ್ಮ ಕೈಯಲ್ಲಿರುತ್ತೆ, ನಾವು ತಮ್ಮ ಖಂಡಿತ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಲೇಬೇಕು. ನೀವು ಲಕ್ಸುರಿ ಏನು ಕೊಡ್ತೀರಾ ಅಂದರೆ ಸ್ವಚ್ಛವಾದ ಜಾಗ ಕೊಡೋದು, ಅದು ಲಕ್ಸುರಿ ಇರುತ್ತೆ, ಖಂಡಿತ ಅದನ್ನೆಲ್ಲ ಹೋಮ್ ಸ್ಟೇ ಅವರು ಕೊಟ್ಟೆ ಕೊಡ್ತಾರೆ. ಹೀಗೆ ಹೋಮ್ ಸ್ಟೇಯಲ್ಲೂ ಕೂಡ ಕೆಲವೊಂದಷ್ಟು ಸವಾಲುಗಳಿರುತ್ತೆ, ಅದನ್ನು ನಾವು ನಿಭಾಯಿಸುವಂತಹ ಚಾಕಚಕ್ಯತೆಯನ್ನು ಕೂಡ ಕಲ್ತ್ಕೊಂಡು ಇರಬೇಕು ಅನ್ನುವಂಥದ್ದು. ಒಬ್ಬರು ಬೆಳೆಗಾರರಾಗಿ ಹೋಮ್ ಸ್ಟೇನು ಕೂಡ ನಡೆಸೋದ್ರಿಂದ ಆರ್ಥಿಕವಾಗಿ ನಿಮಗೆ ಹೇಗೆ ಅನುಕೂಲ ಆಗ್ತಾ ಇದೆ? ಖಂಡಿತ ತುಂಬಾನೇ ಅನುಕೂಲವಾಗಿದೆ, ಆರ್ಥಿಕವಾಗಿ ತುಂಬಾನೇ ಅನುಕೂಲ ಆಗಿದೆ. ಏನಕ್ಕೆ ಅಂತ ಅಂದ್ರೆ, ಇವತ್ತು ಕಾಫಿ ರೇಟ್ಗಳೆಲ್ಲ ತುಂಬಾ ಉತ್ತಮವಾದ ಮಟ್ಟ ತಲುಪಿದೆ. ಆದರೆ ನಾವು ಇದೇ ಒಂದು 7-8 ವರ್ಷ ಹಿಂದೆ ಆದರೆ ಕಾಫಿ ರೇಟ್ಗಳು ಯಾವ ಪ್ರಮಾಣದಲ್ಲಿ ಇತ್ತು ಅಂತ ಎಲ್ಲರಿಗೂ ಗೊತ್ತಿರೋ ಸತ್ಯ. ಆಗ ಖಂಡಿತ ನಾವು ಆರ್ಥಿಕವಾಗಿ ತುಂಬಾ ಹೆಲ್ಪ್ ಆಗಿದೆ ನಮಗೆ. ಈಗಲೂ ಯಾವುದೇ ನೀವು ಸಾಲಗಳು ಮಾಡಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೋಮ್ ಸ್ಟೇ ಮಾಡ್ತೀವಿ ಅಂದರೆ ಅದು ಸೂಕ್ತವಾದ ಸಮಯ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದೊಡ್ಡ ಬಂಡವಾಳಗಳು ಹಾಕಿ ಮತ್ತೆ ಅದು ಬರಲಿಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಕಾಫಿ ತೋಟದಲ್ಲೆಲ್ಲ ಲಾಭ ಇಲ್ಲ ಅಂತ ಹೇಳಿಯೇ ಈಗ ಹೋಮ್ ಸ್ಟೇ ಪ್ರಾರಂಭಿಸಿ ಮತ್ತೆ ನಾವು ಇದರಲ್ಲೂ ಲಾಭ ಇಲ್ಲ ಅಂತ ಇದನ್ನು ಮುಚ್ಚ ಅಂತ ಪರಿಸ್ಥಿತಿ ಹೋಗಬಾರದು. ಎಲ್ಲರಲ್ಲೂ ನಾವು ಕೇಳ್ಕೊಳ್ಳೋದೇನಂತಂದ್ರೆ, ನಮ್ಮ ಹೋಮ್ ಸ್ಟೇ ಮಾಡ ಅಂತವ್ರಿದ್ರೆ ಅಥವಾ ಈಗ ನಾವು ಮಾಡ್ತಾ ಇರೋ ನಾವು ಏನಿದ್ದೀವಿ ನಾವೆಲ್ಲ, ಆದರೆ ಕ್ಲೀನಾಗಿ ನಡೆಸಬೇಕು ಮತ್ತೆ ತುಂಬಾ ಹೆಚ್ಚಿಗೆ ಅದಕ್ಕೆ ಮತ್ತೆ ಬಂಡವಾಳಗಳು ಹಾಕಿ ಇನ್ನೂ ಎಕ್ಸ್ಟ್ರಾ ಮಾಡ್ಬಿಡ್ತೀನಿ, ದೊಡ್ಡದು ಮಾಡ್ತೀನಿ, ಕಟ್ಟಿದ ತಕ್ಷಣ ಜನ ಬರ್ತಾರೆ, ಅದೆಲ್ಲ ನಮ್ಮ ಭ್ರಮೆ. ಅಚ್ಚುಕಟ್ಟಾಗಿ ಏನು ನಮ್ಮ ಸರ್ಕಾರದ ಮಾನ್ಯತೆಗಳೇನಿದೆ, 4-5-6 ರೂಮು ಆ ವ್ಯಾಪ್ತಿಯೊಳಗೆ ನಾವು ಇದ್ಕೊಂಡು ಸೂಕ್ತವಾಗಿ ನಡೆಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ. ಹೋಮ್ ಸ್ಟೇ ಬದುಕು ಮತ್ತೆ ಬೆಳೆಗಾರನ ಬದುಕು ಒಟ್ಟಿಗೆ ಹೇಗಿದೆ ನಿಮ್ದು? ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನೀವೇ ಹೇಳಿದ ತರ ನಾವು ಗೆಸ್ಟ್ ಬಂದಾಗ ಗೆಸ್ಟ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ತೋಟನ ಸೆಕೆಂಡ್ ಪ್ರಿಫರೆನ್ಸ್ ಇಡ್ತೀವಿ, ಆಗತ್ತಾ? ಅದೇನು ತಪ್ಪು ಅಂತ ಹೇಳಲಿಲ್ಲ, ಯಾಕೆಂದ್ರೆ ಇದು ಇವ್ರು ಬಂದಾಗಲೇ ನಾವು ಬಿಸ್ನೆಸ್ ಮಾಡ್ಕೊಬೇಕು. ಶನಿವಾರ ಭಾನುವಾರನೇ ಸೋಮವಾರ ನಾವು ತೋಟಕ್ಕೆ ಹೋಗ್ಬೋದು, ಆ ಥರ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಖಂಡಿತ ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ತೋಟಕ್ಕಾಗಿ ನಾವು ಏನಾದ್ರು ನಮ್ಗೆ ವಿಷಯಗಳು ಬೇಕು ಅಂದಾಗ ನಮ್ಮ ಸಂಘಟನೆಗಳಿದ್ದಾವೆ, ಅಲ್ಲೇ ಹೇಗೆ ನಾವು ಮಾಹಿತಿಗಳು ತಗೊಂತೀವೋ ಹಾಗೆ ನಮ್ಮ ಹೋಮ್ ಸ್ಟೇಗಳಿಗೆ ಏನು ಬೇಕು ಅಂದಾಗಲೂ ನಮ್ಮದೇ ಒಂದು ಸಕಲೇಶ್ಪುರ ತಾಲೂಕು ಹೋಮ್ ಸ್ಟೇ ಮಾಲೀಕರ ಸಂಘ ಅಂತ ಕೂಡ ಮಾಡ್ಕೊಂಡಿದ್ದೀವಿ. ಯಾರು ಹೊಸದಾಗಿ ಹೋಮ್ ಸ್ಟೇ ಮಾಡೋರು ಅಥವಾ ನಾವು ಮಾಡ್ತಾ ಇದ್ದವರಿಗೆ ನಮಗೆ ಏನು ಮಾಹಿತಿಗಳು ಬೇಕು ಎಲ್ಲನೂ ಆ ಸಂಘದ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ನಮ್ಮ ಹೋಮ್ ಸ್ಟೇಗಳು ಹೇಗೆ ನಡೆಸಬೇಕು ಅನ್ನೋದು ಅದು ಕೂಡ ನಮ್ಮ ಗೈಡ್ ಮಾಡುತ್ತೆ. ಒಳ್ಳೆಯದು ಜಯಪ್ರಕಾಶ್ ಅವರೇ, ಇದುವರೆಗೆ ಕಾಫಿ ಕೃಷಿಯೊಂದಿಗೆ ಹೋಮ್ ಸ್ಟೇ ನಿರ್ವಹಣೆಯಲ್ಲಿನ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಇನ್ನು ಹೆಚ್ಚಿನ ಅನುಭವಗಳು ಬೇಕು ಅಂತ ಹೇಳಿದರೆ, ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ಅದು ಕಾಫಿ ಬೆಳೆಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಹೋಮ್ ಸ್ಟೇಯ ಪ್ರಾರಂಭ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಿರ್ಬೋದು, ಹಾಗಾಗಿ ನಿಮ್ಮನ್ನು ಸಂಪರ್ಕವನ್ನು ಹೇಗೆ ಮಾಡ್ತಕ್ಕಂಥದ್ದು? ದೂರವಾಣಿಗೆ ಕರೆ ಮಾಡ್ಬೋದು 7-2-5-9-6-4-9-5-2. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7-2-5-9-6-4-9-5-2. ವಿವರವಾದಂತಹ ಮಾಹಿತಿಯನ್ನ ತಾವು ಇದುವರೆಗೆ ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ನಿಮ್ಗೆ ಕೂಡ. ಇದುವರೆಗೆ ಕಾಫಿ ಕೃಷಿಯೊಂದಿಗೆ ಹೋಮ್ ಸ್ಟೇ ನಿರ್ವಹಣೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಾಡ್ಯ ಗ್ರಾಮದ ಕೃಷಿಕ HS ಜಯಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕುರಿ ಅಥವಾ ಮೇಕೆ ಸಾಕಾಣಿಕೆಯ ತರಬೇತಿ ಕುರಿತಂತಹ ವಿಚಾರಗಳನ್ನು ನೋಡೋಣ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯು ರೈತರಿಗೆ ಹಾಗೂ ಆಸಕ್ತ ಸಾರ್ವಜನಿಕರಿಗೆ 3 ದಿನಗಳ ಉಚಿತವಾಗಿ ತರಬೇತಿಯನ್ನು ನೀಡುತ್ತಿದ್ದು, ಆ ಕುರಿತಂತಹ ವಿವರವಾದಂತಹ ಮಾಹಿತಿ ಹೀಗಿದೆ. ಮೊದಲನೆಯ ದಿನದ ತರಬೇತಿಯಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯ ಅನುಕೂಲತೆಗಳು ಹಾಗೂ ಅವುಗಳ ತಳಿಗಳ ಕುರಿತಂತೆ ಮಾಹಿತಿಯನ್ನ ನೀಡುತ್ತಾರೆ. ಕುರಿ ಮತ್ತು ಮೇಕೆಗಳಿಗೆ ಸೂಕ್ತವಾದಂತಹ ವಸತಿಯನ್ನ ನಿರ್ಮಾಣ ಮಾಡುವುದು ಹೇಗೆ, ಹಾಗೇನೆ ಅವುಗಳನ್ನ ನಿರ್ವಹಣೆ ಮಾಡುವ ಕ್ರಮ ಕುರಿತಂತಹ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ನಂತರ ಕುರಿ ಮತ್ತು ಮೇಕೆಗಳಲ್ಲಿ ತಳಿ ಸಂವರ್ಧನೆ ಹಾಗೂ ಗರ್ಭದ ಕುರಿ ಇಲ್ಲವೇ ಮೇಕೆಗಳು ಹಾಗೂ ಮರಿಗಳ ಪಾಲನೆ ಆರೈಕೆ ಕುರಿತಂತಹ ವಿಚಾರಗಳನ್ನು ತಿಳಿಸ್ತಾರೆ. ಇದು ಮೊದಲನೇ ದಿನದ ತರಬೇತಿಯಲ್ಲಿ ತಿಳಿಸುವಂತಹ ಮಾಹಿತಿಗಳು. ಎರಡನೇ ದಿನದ ತರಬೇತಿಯಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಯಾವ ರೀತಿಯ ಸೂಕ್ತವಾದಂತಹ ಮೇವಿನ ಬೆಳೆಗಳನ್ನು ನಾವು ಬೆಳೆದುಕೊಳ್ಳಬೇಕು ಅನ್ನುವ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ.